ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಸುಗಂಧ ರಾಜ ಪುಷ್ಪ ಬೆಳೆಯ ಸಾಗುವಳಿ ಕುರಿತು ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಜಿವಿ ವಿದ್ಯಶ್ರೀ ಅವರೊಡನೆ ಸಂದರ್ಶನ. ಕೇಳುಗರೆ, ಕೊಡಗಿನಲ್ಲಿ ಅನೇಕ ಜನ ತಮ್ಮ ಮನೆಯ ಹಿಂದೆ ಮುಂದೆ ಸುತ್ತಮುತ್ತ ವಿಭಿನ್ನವಾದ ಹೂವಿನ ಗಿಡಗಳನ್ನು ಬೆಳ್ಕೊಳ್ಳೋದಿದೆ. ಕೆಲವೊಬ್ಬರಂತೂ ಒಂದು ಎರಡಲ್ಲ, ಹತ್ತಿಪ್ಪತ್ತಲ್ಲ, ನೂರಾರು ಗಿಡಗಳನ್ನು ಬೆಳೆದುಕೊಂಡು ಆನಂದ ಪಡೋದಿದೆ. ಸುಗಂಧರಾಜ, ಇದು ಹೆಸರೇ ಹೇಳುವಂತೆ ಹೂವು ಸುಗಂಧವಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ. ಸುಗಂಧರಾಜದ ಹಿನ್ನೆಲೆ, ಇದರ ಕೃಷಿ ಮತ್ತು ಬಳಕೆ, ಬೇಡಿಕೆ ಇತ್ಯಾದಿ ಸಂಗತಿಗಳ ಬಗ್ಗೆ ಇವತ್ತು ಮಾತನಾಡುತ್ತಿದ್ದಾರೆ ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಜಿ ವಿ ವಿದ್ಯಾಶ್ರೀ ಅವರು. ವಿದ್ಯಾಶ್ರೀ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸುಗಂಧರಾಜ, ಹೆಸರೇ ಹೇಳುವಂತೆ ಒಂಥರ ವಿಶೇಷವಾದ ಸುವಾಸನೆಯನ್ನು ಬೀರುವ ಪುಷ್ಪ. ಹೌದು, ಹೇಳಿ ಇದರ ವಿಶೇಷ ಗುಣಗಳ ಬಗ್ಗೆ. ಈ ಸುಗಂಧರಾಜನ ಕನ್ನಡದಲ್ಲಿ ರಜನಿಗಂಧ ಅಂತಾನು ಕರೀತಾರೆ, ಇಂಗ್ಲಿಷ್ ಅಲ್ಲಿ ಟ್ಯೂಬ್ರೋಸ್ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕ ಹೆಸರು ಪಾಲಿಯಾಂಥಸ್ ಟ್ಯೂಬರೋಸಾ. ಅಮರಿಲಿಡೇಸಿಯ ಫ್ಯಾಮಿಲಿ ಅಂತ ಕೆಲವರು ಹೇಳ್ತಾರೆ. ಇತ್ತೀಚೆಗೆ ಆಸ್ಪ್ರಾಗೇಸಿಯಗೂ ಇದು ಬಿಲಾಂಗ್ ಆಗಿದೆ ಅಂತ ಹೇಳೋದು ಉಂಟು. ಇದರ ನೇಟಿವ್ ಬಂದಿರೋದು ಮೆಕ್ಸಿಕೋದಿಂದ, ಬಟ್ ಇದನ್ನ ಇಂಡಿಯಾಗೆ 16th century ಇಂಟ್ರೊಡ್ಯೂಸ್ ಮಾಡಿದ್ರು, ಕ್ರಿಶ್ಚಿಯನ್ ಮಿಷನರೀಸ್ ಅವರಿಂದಾಗಿ ಇಂಡಿಯಾಗೆ ಬಂತು. ನಂತರ ಇದರ ಕೃಷಿ ಇಂಡಿಯಾದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತೆ ತಮಿಳ್ನಾಡು, ಈಚೆ ಸೌತ್ ಇಂಡಿಯಾದಲ್ಲಿ ಇದರ ಕೃಷಿ ಹೆಚ್ಚಾಗಿದೆ. ಮತ್ತೆ ಇದಕ್ಕೆ ಯಾಕಿಷ್ಟು ಪಾಪ್ಯುಲಾರಿಟಿ ಇದೆ ಅಂತ ಹೇಳಿದ್ರೆ, ಮೇನ್ ಆಗಿ ಇದರ ಫ್ರಾಗ್ರೆನ್ಸಿಗೋಸ್ಕರ, ಸುಗಂಧ ದ್ರವ್ಯ ತಯಾರಿಕೆಗೆ ಬಳಸಲಾಗ್ತಾ ಇದೆ. ಮತ್ತೆ ಇದರಿಂದ ತಯಾರಿಸಿರುವಂತಹ ಸುಗಂಧ ದ್ರವ್ಯಕ್ಕೂ ಸಹ ತುಂಬಾ ಬೇಡಿಕೆ ಇದೆ, ಮತ್ತೆ ಕಾಸ್ಟ್ಲಿ ಕೂಡ ಬೇರೆ ಕಂಪೇರ್ ಮಾಡಿದ್ರೆ, ಹಂಗಾಗಿ ಜಾಸ್ತಿ ಪಾಪ್ಯುಲಾರಿಟಿ ಇದೆ. ಮತ್ತೆ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಪಾಟ್ ಅಲ್ಲಿ ಸಹ ಬೆಳಿಬಹುದು, ಮತ್ತೆ ಕಟ್ ಫ್ಲವರ್ ಆಗೂ ಸಹ ಬೆಳೀತಾರೆ, ಜೊತೆಗೆ ಎಸೆನ್ಶಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೂ ಬಳಸ್ಕೊಂತಾರೆ. ಹಿಂದಿನ ಕಾಲದಲ್ಲಿ ಇದನ್ನ ಮೆಡಿಸಿನ್ ಆಗೂ ಸಹ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಔಷಧೀಯ ಗುಣಗಳು ಇರ್ತವೆ, ಆದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ಅಥವಾ ಅಧ್ಯಯನ ಮಾಡಿದ್ದನ್ನ ದಾಖಲೆ ಮಾಡಬೇಕಾಗಿದೆ. ಸುಗಂಧರಾಜ ನೋಡ್ಲಿಕ್ಕೆ ಒಂದ್ ರೀತಿ ವಿಶೇಷವಾದ ಹೂವು, ಎಲ್ಲಾ ಹೂಗಳು ಅಗಲವಾಗಿ ಕಾಣ್ತವೆ. ಈಗ ಉದಾಹರಣೆಗೆ ಚೆಂಡು ತಗೊಳ್ಳಿ, ಗುಲಾಬಿ ತಗೊಳ್ಳಿ, ಡೇರೆ ಹೂ ತಗೊಳ್ಳಿ, ಇನ್ನು ಬೇರೆ ಬೇರೆವೆಲ್ಲ ದಾಸವಾಳ ಅವೆಲ್ಲ ಅಗಲವಾಗಿ ಕಾಣ್ತವೆ. ಇದು ಉದ್ದಕ್ಕಿರುತ್ತಲ್ವಾ? ಹೌದು ಸರ್. ಅದಕ್ಕೆ ಟ್ಯೂಬ್ ರೋಸ್ ಅಂತ, ಶೇಪ್ ಟ್ಯೂಬ್ ತರ ಇರೋದ್ರಿಂದ ಇದನ್ನ ಟ್ಯೂಬ್ ರೋಸ್ ಅಂತ ಹೇಳ್ತಾರೆ. ಮತ್ತೆ ಅದೇ ಟ್ಯೂಬ್ ರೋಸ್ ಸ್ಪೀಶೀಸ್ ಅಲ್ಲಿ ಸುಮಾರು ತರ ಬರುತ್ತೆ. ಪಾಲಿಯಾಂಥಸ್ ಟ್ಯೂಬರೋಸ ಒಂದೇ ಜಾಸ್ತಿ ಕಲ್ಟಿವೇಟ್ ಮಾಡಿರುವಂತಹ ಸ್ಪೀಶೀಸ್, ಇನ್ನು ಉಳಿದಿರೋದೆಲ್ಲ ವೈಲ್ಡ್ ಸ್ಪೀಶೀಸ್ ಗಳು. ಬಣ್ಣ ಇದರಲ್ಲಿ ಭಿನ್ನವಾಗಿರುತ್ತಾ ಅಥವಾ ಬಿಳಿ ಮಾತ್ರ? ಇಲ್ಲ, ಈ ಪಾಲಿಯಾಂಥಸ್ ಟ್ಯೂಬರೋಸ ಏನಿದೆ ಇದರಲ್ಲಿ ಬಿಳಿ ಬಣ್ಣ ಇದೆ, ಮತ್ತೆ ಇತ್ತೀಚೆ ಬ್ರೀಡಿಂಗ್ ಅಲ್ಲಿ ಮಾಡಿಕೊಂಡು ಸ್ವಲ್ಪ ಪಿಂಕಿಶ್ ಟಿಂಜ್ ಅಥವಾ ಸ್ವಲ್ಪ ಪಿಂಕ್ ಕಲರ್ ಬರುವಂತಹ ಚಾನ್ಸಸ್ ಗಳು ಬಂದಿದಾವೆ ಇವಾಗ. ಬಟ್ ಬೇರೆ ಸ್ಪೀಶೀಸ್ ಏನಿದೆ ಅದರಲ್ಲಿ ಕಲರ್ ವೇರಿಯೇಷನ್ಸ್ ಇದೆ ಸರ್. ಒಂದು 15 species ಅಲ್ಲಿ 12 species ಬೇರೆ ಬೇರೆ ಕಲರ್ಸ್ ಇರುವಂತದ್ದಿದೆ. 12 species ಅಲ್ಲಿ ಮೆಕ್ಸಿಕೋದಲ್ಲಿ ಕಲ್ಟಿವೇಟ್ ಮಾಡಿರುವಂತಹ ಸ್ಪೀಶೀಸ್ ಗಳು, ಅದರಲ್ಲಿ 9 species ವೈಟ್ ಕಲರ್ ಫ್ಲವರ್ ಆಗುತ್ತೆ, 1 species ವೈಟ್ ಮತ್ತೆ ರೆಡ್ ಮಿಶ್ರಣ ಇರುವಂತದ್ದು, ಮತ್ತೆ ಇನ್ನು 2 species ಗಳು ಫುಲ್ ರೆಡ್ ಕಲರ್ ಇರುವಂತದ್ದು ಸಹ ಇದೆ ಪಾಲಿಯಾಂಥಸ್ ಸ್ಪೀಶೀಸ್ ಗಳಲ್ಲಿ. ಬಟ್ ಟ್ಯೂಬರೋಸ ಏನಿದೆ ಇದು ವೈಟ್ ಕಲರ್ ಬಿಡುವಂತ ಫ್ಲವರ್ಸ್. ಪಾಲಿಯಾಂಥಸ್ ಟ್ಯೂಬರೋಸ ವೈಜ್ಞಾನಿಕ ಹೆಸರನ್ನ ಇಟ್ಕೊಂಡಿರುವ ಸುಗಂಧರಾಜದಲ್ಲಿ ಬಿಳಿ ಹೂವೇ ಇರೋದು. ಆದರೆ ಇದರ ಉಪಜಾತಿಗಳಲ್ಲಿ ಬೇರೆ ಬೇರೆ ಬಣ್ಣದವು ಕಾಣ್ತಾವ, ಅದರಲ್ಲಿ ವಿಶೇಷವಾಗಿ ಕೆಂಪು ಬಣ್ಣದವು, ಕೆಂಪು ಮತ್ತೆ ಬಿಳಿ ಮಿಶ್ರಣವಾಗಿರುವಂತದ್ದು ಅದೆಲ್ಲ ನೋಡಬಹುದು. ಹೌದು, ಸಭೆ ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ, ಇನ್ನು ಬೇರೆ ಬೇರೆ ಶುಭ ಮತ್ತು ಅಶುಭ ಕಾರ್ಯಗಳಲ್ಲೂ ಈ ಸುಗಂಧರಾಜದ ಮಾಲೆಯನ್ನ ಉಪಯೋಗಿಸಿಕೊಳ್ಳೋದಿದೆ. ಹೌದು, ಸನ್ಮಾನ ಮಾಡ್ಲಿಕ್ಕೂ ಅಥವಾ ಮದುವೆಗಳಲ್ಲಿ ವಧುವರರು ಹಾರವನ್ನ ವಿನಿಮಯ ಮಾಡಿಕೊಳ್ಳಿಕ್ಕೂ, ವ್ಯಕ್ತಿ ಅಂತ್ಯ ಆದಾಗಲೂ ಸಹ ಈ ಸುಗಂಧರಾಜದ ಪುಷ್ಪಗಳನ್ನ ಜೋಡಿಸಿದ ಮಾಲೆಗಳನ್ನ ಇಷ್ಟಪಟ್ಟು ಬಳಕೆ ಮಾಡೋದಿದೆ. ಸುಗಂಧರಾಜದ್ದು ಆ ರೀತಿಯ ವಿಶೇಷತೆ, ವಾಸನೆ ಬಹಳ ಇಷ್ಟ ಆಗ್ತದೆ. ಅದಕ್ಕಾಗಿ ಹಾರಗಳ ಹತ್ರ ಜೇನೊಣಗಳು ಮುಚ್ಚಿಕೊಂಡಿರ್ತವೆ ಅಲ್ವಾ. ಎಷ್ಟೋ ಕಡೆ ನಮ್ಮ ಜನ ನೋಡ್ತಾ ಇರ್ತಾರೆ ಈ ಹೂವಿನ ಅಂಗಡಿಗಳಲ್ಲಿ ಸುಗಂಧರಾಜದ ಮಾಲೆಗಳು ಇದಾವೆ ಅಂತಂದ್ರೆ ಅಲ್ಲಿ ಜೇನು ಇದ್ದೇ ಇರುತ್ತೆ. ಆ ರೀತಿಯ ಸುವಾಸನೆ ಜೇನಿಗೂ ಇಷ್ಟವಾಗ್ತದೆ. ಹಾಗಾಗಿ ಹೆಜ್ಜೇನು ಬೇರೆ ಬೇರೆ ಜೇನು ನೊಣಗಳು ಅಲ್ಲಿಗೆ ಬಂದೇ ಬರ್ತವೆ. ಬಿಡಿ ಹೂಗಳನ್ನ ಉಪಯೋಗಿಸ್ಕೊಳ್ಳೋದು ಕಡಿಮೆನೆ. ಹೌದು, ಅಂದ್ರೆ ಸುಗಂಧರಾಜದಲ್ಲಿ ಮೂರು ತರದ ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ಟೈಪ್ ಅಂತ ಹೇಳ್ತಾರೆ, ಸೆಮಿ ಡಬಲ್ ಮತ್ತೆ ಡಬಲ್ ಟೈಪ್ಸ್ ಅಂತ ಹೇಳಿ. ಈ ಸಿಂಗಲ್ ಟೈಪ್ಸ್ ಏನಿದೆಯಲ್ಲ ಅದನ್ನ ಜಾಸ್ತಿ ಬಿಡಿ ಹೂ ಆಗಿ ಬಳಸ್ಕೊಳ್ತಾರೆ ಸರ್. ಇನ್ನು ಸೆಮಿ ಡಬಲ್ ಡಬಲ್ ಟೈಪ್ಸ್ ಗಳೇನಿದೆ ಅದನ್ನ ಕಟ್ ಫ್ಲವರ್ಸ್ ಆಗಿ ಬಳಸ್ತಾರೆ. ಈ ಸಿಂಗಲ್ ಟೈಪ್ ಅಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ತುಂಬಾ ಸುವಾಸನೆ ಇರುತ್ತೆ, ಮತ್ತೆ 0.08% ಇಂದ 0.11% ಅಷ್ಟು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಬಹುದು. ಮತ್ತೆ ಜಾಸ್ತಿ ಪ್ರಿಫರ್ಡ್ ಇರೋದು ಸಿಂಗಲ್ ಟೈಪ್ಸ್ ಸರ್, ಕಂಪೇರ್ ಟು ಡಬಲ್ ಟೈಪ್ಸ್ ಗಿಂತ ಸಿಂಗಲ್ಸ್ ಟೈಪ್ ನ ಜಾಸ್ತಿ ಬಳಸ್ಕೊಳ್ತಾರೆ ಕಮರ್ಷಿಯಲ್ ಆಗಿ. ಜೊತೆಗೆ ಇದರಲ್ಲಿ ಸೀಡ್ ಸೆಟ್ಟಿಂಗ್, ಈಗ ಡಬಲ್ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ಟಿಂಗ್ ತುಂಬಾ ಕಷ್ಟ, ಸಿಂಗಲ್ಸ್ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ಟಿಂಗ್ ಚೆನ್ನಾಗುತ್ತೆ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಎಲ್ಲ ಮಾಡ್ಬೇಕಾದ್ರೆ ಸಿಂಗಲ್ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ಟಿಂಗ್ ಚೆನ್ನಾಗಿದೆ, ಮತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಚೆನ್ನಾಗಿರೋದ್ರಿಂದ ಸಿಂಗಲ್ ಟೈಪ್ಸ್ ಸಹ ಪ್ರಿಫರೇಬಲ್ ಇದೆ ಸರ್. ಮತ್ತೆ ಡಬಲ್ ಸೆಮಿ ಡಬಲ್ ಟೈಪ್ಸ್ ಸಹ ಇದೆ. ಬೇರೆ ಬೇರೆ ಪುಷ್ಪಗಳನ್ನ ತಾವು ಹೇಳಿದಂಗೆ ಸುಗಂಧ ತೈಲವನ್ನ ತಯಾರಿಸುವ ಸಲುವಾಗಿ ಅಥವಾ ಪ್ರತ್ಯೇಕಿಸುವ ಸಲುವಾಗಿ ಉಪಯೋಗಿಸಿಕೊಳ್ಳೋದಿದೆ ಈ ಸುಗಂಧ ರಾಜದ್ದು. ಒಂದು ಗುಲಾಬಿಯಲ್ಲಿನೂ ತೈಲವನ್ನ ತೆಗಿತಾರಲ್ವಾ? ಹಾ ಸರ್, ಗುಲಾಬಿ, ಮಲ್ಲಿಗೆ, ಮಲ್ಲಿಗೆ ಅಲ್ಲಿ ತೆಗಿತಾರೆ, ಗಾರ್ಡೇನಿಯಾ, ಜಾಸ್ಮಿನ್, ಮತ್ತೆ ಸಂಪಿಗೆ, ಯಾವ್ದೆಲ್ಲ ಸುಗಂಧ ಅಂದ್ರೆ ಸ್ಮೆಲ್ ಇರುವಂತ ಫ್ಲವರ್ಸ್ ಇದೆ ಅದೆಲ್ಲದ್ರಿಂದನು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಬಟ್ ಹೆಚ್ಚಾಗಿ ಮಾಡೋಂತದಂದ್ರೆ ಮಲ್ಲಿಗೆಲಿ, ಮತ್ತೆ ಸಂಪಿಗೆ, ಆಮೇಲೆ ಸುಗಂಧ ರಾಜ್ಯದಲ್ಲಿ ಇಂಥ ಕೆಲವು ಜಾಸ್ತಿ ಪರಿಮಳ ಬೀರುವಂತ ಫ್ಲವರ್ಸ್ ಏನಿದೆ. ಮತ್ತೆ ಇದು ಸರ್ ಪಂಡನಾಸ್ ಅಂತ ಹೇಳ್ತೀವಿ, ಸ್ಕ್ರೀವ್ ಪೈನ್ ಅಂತಾನು ಹೇಳ್ತಾರೆ, ಅದರಲ್ಲಿ ತುಂಬಾ ಚೆನ್ನಾಗಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಈ ಸುಗಂಧ ತೈಲವನ್ನ ಎಷ್ಟೋ ಜನ ಇಷ್ಟಪಟ್ಟು ಉಪಯೋಗಿಸಿಕೊಳ್ಳೋದಿದೆ ಸುವಾಸನೆಗಾಗಿ, ಹಾಗೆ ಒಂಥರ ಆಹ್ಲಾದಕರವಾದ ವಾತಾವರಣವನ್ನ ಬಯಸೋ ಸಲುವಾಗಿ ಈ ಒಂದು ತೈಲ ಉಪಯೋಗ ಆಗುತ್ತೆ. ಸುಗಂಧ ತೈಲ ಏನಿದೆಯಲ್ಲ ಸರ್ ಅದನ್ನ ಹಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತಂತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಈ ವಿಂಟರ್ ಸೀಸನ್ ಅಲ್ಲಿ ಚಳಿ ಆಗುತ್ತಲ್ಲ ಸರ್ ಅದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೆಲವರಿಗೆ ಏನು ಸ್ಟ್ರೆಸ್, ಆಂಗ್ಸೈಟಿ, ಆಂಗರ್ ಎಲ್ಲ ಇರುವಂತವ್ರಿಗೂ ಸಹ ಇದು ಕಾಮ್ ಮಾಡುತ್ತೆ ಅಂತ ಹೇಳ್ತಾರೆ ಈ ಸುಗಂಧ ದ್ರವ್ಯ. ಸರಿನೇ ಸರಿನೇ, ಒಂಥರ ಮನಸ್ಸನ್ನ ಪುಳಕಿತವಾಗಿ ಉಲ್ಲಾಸವಾಗಿ ಚೈತನ್ಯವಾಗಿ ಇಡ್ಲಿಕ್ಕೆ ಈ ಒಂದು ಸುಗಂಧ ತೈಲ ನೆರವಾಗ್ತದೆ. ಈಗ ಒಳ್ಳೆ ಹೂವನ್ನ ನೋಡಿದ್ರೆ, ಒಳ್ಳೆ ಸುವಾಸನೆಯನ್ನು ಕಂಡ್ರೆ, ಒಳ್ಳೆ ಪರಿಸರವನ್ನು ಕಂಡ್ರೆ ಸಹಜವಾಗಿ ಎಲ್ಲರಿಗೂ ತರ ಮನಸ್ಸು ಹಗುರಾಗುತ್ತೆ, ಮನಸ್ಸಿನ ಭಾರ ತಗ್ಗುತ್ತೆ. ಎಷ್ಟೋ ಒತ್ತಡಗಳಿಂದ ಹೊರಗಡೆ ಬರಲಿಕ್ಕೆ ಅಥವಾ ಏನೆಲ್ಲ ದುಗುಡಗಳನ್ನ ದೂರ ಮಾಡಲಿಕ್ಕೆ ಈ ರೀತಿಯ ಪದಾರ್ಥಗಳು ನೆರವಾಗ್ತವೆ. ಸುಗಂಧ ರಾಜ ನಮ್ಮ ದೇಶ, ನಮ್ಮ ರಾಜ್ಯ, ಹೊರಗಡೆ ದೇಶಗಳಲ್ಲಿ ಹೇಗೆ ಸಾಗುವಳಿ ಮಾಡಲಾಗ್ತಾ ಇದೆ, ಇದರ ಕೃಷಿ ಹೇಗಿದೆ ಅನ್ನೋದನ್ನ ಹೇಳಿ. ನಮ್ಮ ದೇಶದಲ್ಲಿ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸರ್ ಇದರ ಕೃಷಿ ಮಾಡ್ತಾ ಇರೋದು. ಕರ್ನಾಟಕ, ತಮಿಳ್ನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರದಲ್ಲಿ ಇದರ ಕೃಷಿನೂ ಜಾಸ್ತಿ ಇದೆ, ಮತ್ತೆ ಇದರ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೊಸೆಸ್ ಗಳೇನ್ ನಡೀತದೆ ಅದು ಸಹ ಜಾಸ್ತಿ ಇದೆ. ಇನ್ನು ನಾರ್ತ್ ಇಂಡಿಯಾದಲ್ಲಿ ಬಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬೆಳೀತಾರೆ ಸರಿ ಕಟ್ ಫ್ಲವರ್ಸ್ ಆಗಿ. ಆನಂತರ ಹೊರಗಿನ ಕಂಟ್ರಿ ಅಂತ ಹೇಳಿದ್ರೆ ಕೀನ್ಯಾದಲ್ಲಿ, ಮೆಕ್ಸಿಕೋ, ಈ ಪ್ರದೇಶದಲ್ಲೆಲ್ಲ ಇದನ್ನ ಜಾಸ್ತಿ ಬೆಳೀತಾರೆ. ನೋಡಿ, ಬಹುಬೇಗ ಬಾಡದ ಒಂಥರ ಮನಸ್ಸಿಗೆ ಹಿತವನ್ನುಂಟು ಮಾಡುವ ಈ ಒಂದು ಸುಗಂಧರಾಜ ಆ ಹಾರವನ್ನ ಇಟ್ಕೊಂಡ್ರೆ ಒಂದಲ್ಲ ಎರಡು ದಿನ ಅದರ ಸುವಾಸನೆಯನ್ನ ಸವಿಬಹುದು. ಹೌದು, ಬಿಡಿ ಹೂಗಳು ಮೂರಿಂದ ನಾಲ್ಕು ದಿವಸ ಹಂಗೆ ಇರುತ್ತೆ ಸರ್ ಚೆನ್ನಾಗಿ. ಕಟ್ ಫ್ಲವರ್ಸ್ ಆದ್ರೆ 5-7 ದಿನ ಎಲ್ಲ ಇರುತ್ತೆ. ಬಟ್ ಅದಕ್ಕೆ ನಾವು ಹೂದಾನಿಯಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ್ರೆ, ಸುಕ್ರೋ ಸೊಲ್ಯೂಷನ್ ಪ್ಲಸ್ 8-HQC ಅಂತ ಬರುತ್ತೆ, ಅದನ್ನ ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೆ ಅದನ್ನ ಡಬಲ್ ಆಗಿ ಇಟ್ಕೊಳ್ಬಹುದು, 10-12 ದಿವಸ ತನಕ ಇಟ್ಕೊಳ್ಬಹುದು ಕಟ್ ಫ್ಲವರ್ಸ್. ಸರಿನೇ, ಮಾರುಕಟ್ಟೆಯಲ್ಲಿ ಸುಗಂಧರಾಜ ಮಾಲೆಗಳನ್ನ ಕಟ್ಟೋದಕ್ಕಿಂತ ಮುಂಚಿತವಾಗಿ ಅಥವಾ ಬಿಡಿ ಹೂಗಳನ್ನ ಮಾರಾಟ ಮಾಡೋ ಸಂದರ್ಭದಲ್ಲಿ ಒಂದು ರೀತಿ ನೀಲಿ ಬಣ್ಣದ ದ್ರವವನ್ನ ಉಪಯೋಗಿಸಿಕೊಳ್ತಾರೋ ಅಥವಾ ಅದಿರೋದ ಹಾಗೋ ಅನ್ನೋ ತರ ಅನುಮಾನ ಬರುತ್ತೆ, ಏನಂತೀರಿ? ಅದು ಆಕ್ಚುಲಿ ಟಿಂಟಿಂಗ್ ಅಂತ ಹೇಳ್ತಾರೆ ಸರ್. ಕೆಲವು ಈಗ ಕಂಪ್ಲೀಟ್ ವೈಟ್ ಫ್ಲವರ್ ಏನಿರುತ್ತೆ ಅದನ್ನ ಬ್ಲೂ ಕಲರ್ ಡೈಯಲ್ಲಿ ಹೂಗಳನ್ನ ಕಟ್ ಮಾಡಿ ಅದ್ರಲ್ಲಿ ಅದ್ದಿಟ್ಟಿರ್ತಾರೆ. ಅದು ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಏನಾಗುತ್ತೆ, ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಡೈನು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಹಂಗಾಗಿ ಅದು ವೈಟ್ ಇಂದ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸರ್. ಇದನ್ನ ಜರ್ಬೆರದಲ್ಲಿ ಸಹ ಮಾಡ್ತಾರೆ, ಮತ್ತೆ ವೈಟ್ ಕಲರ್ ಲಿಲಿಯಲ್ಲಿ ಮಾಡ್ತಾರೆ, ಸುಗಂಧ ರಾಜ್ಯದಲ್ಲಿ ಮಾಡ್ತಾರೆ. ಏನು ಉದ್ದೇಶ ಬಾಳಿಕೆ ಬರ್ಲಿಕ್ಕೆ? ಕಲ್ಲರಿಗೋಸ್ಕರ ಮಾಡ್ತಾರೆ, ಬಣ್ಣ ಬದಲಾವಣೆ ಇರಲಿ ಅಂತ. ಬಣ್ಣ ಬದಲಾವಣೆ ಇರಲಿ ಅಂತ ಕೆಲವೊಬ್ರು ಆ ಬಣ್ಣವನ್ನು ಇಷ್ಟಪಡ್ತಾರೇನೋ ಅಥವಾ ಅದರ ಪರಿಣಾಮಗಳು ಏನೇನಿದ್ದಾವೆ ಅಂತ ನೋಡಿರ್ತಾರೆ ಸಾಮಾನ್ಯ ವ್ಯಾಪಾರಸ್ಥರು, ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ತಾರೆ. ಅದರಿಂದ ಅಡ್ಡ ಪರಿಣಾಮಗಳೇನಿಲ್ಲ ಅಲ್ವಾ? ಇಲ್ಲ ಸರ್. ಟಿಂಟಿಂಗ್ ಅಂದ್ರೆ ಕಲರ್ ವೇರಿಯೇಷನ್ ಗೋಸ್ಕರ. ಈಗ ಸುಗಂಧರಾಜನ ಯೂಶಲಿ ಎಲ್ಲರೂ ವೈಟೇ ನೋಡಿರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಿದಾಗ ಅವ್ರಿಗೆ ವ್ಯಾಪಾರನೂ ಚೆನ್ನಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ. ಹೇಗೆ ಇದನ್ನ ಸಾಗುವಳಿ ಮಾಡಬಹುದು? ಜಮೀನಲ್ಲಿ, ಕುಂಡಗಳಲ್ಲಿ, ಹಿತ್ತಲಲ್ಲಿ? ಸರ್, ಇದನ್ನ ಎಲ್ಲ ತರನು ಮಾಡಬಹುದು. ಜಮೀನಲ್ಲಿ ಮಾಡಬಹುದು, ಕುಂಡದಲ್ಲಿ ಸಹ, ಮನೆ ಗಾರ್ಡನ್ ಡಿಸ್ಪ್ಲೇ ಅಲ್ಲಿ ಮಾಡ್ಕೊಳ್ಬಹುದು, ಮತ್ತೆ ಹಿತ್ತಲಲ್ಲಿ ಸಹ ಬೆಳ್ಕೊಳ್ಬಹುದು ಸರ್. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ವಾತಾವರಣನು ಸೂಟ್ ಆಗುತ್ತೆ. ಉಷ್ಣವಲಯ, ಸಮತೀಷ್ಣವಲಯ, ಮತ್ತೆ ಕೂಲ್ ಪ್ರದೇಶಗಳಲ್ಲಿ ಎಲ್ಲ ಕಡೆನೂ ಆಗುತ್ತೆ. ಬಟ್ ತೀರಾ ಹಿಮ ಬೀಳುವಂತಹ ವಾತಾವರಣ ಅದಕ್ಕೆ ಆಗಲ್ಲ. ಅಂತ ವಾತಾವರಣ ನೋಡಿಕೊಂಡು ನಾವು ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ಮತ್ತೆ ಇದರಲ್ಲಿ ಸಾಯಿಲ್ ಅಥವಾ ಮಣ್ಣು ಅನ್ನೋ ರಿಕ್ವೈರ್ಮೆಂಟ್ ಅಂತ ಬಂದಾಗ ಉದುರು ಮಣ್ಣು, ಮರಳು ಮಿಶ್ರಿತ ಮಣ್ಣಾಗಿರ್ಬೇಕು, ಆಮೇಲೆ ಗಾಳಿ ಚೆನ್ನಾಗಿ ಆಡುವಂತ ಮಣ್ಣಾಗಿರ್ಬೇಕು, ರಸಸಾರ 6.5 ಅಷ್ಟಿರ್ಬೇಕು. ಇಂತ ಮಣ್ಣನ್ನ ನೋಡ್ಕೊಂಡು ನಾವು ಪ್ಲಾಂಟಿಂಗ್ ಮಾಡಬಹುದು. ಪ್ಲಾಂಟಿಂಗ್ ಮಾಡೋಕ್ಕಿಂತ ಮೊದಲು ಬೇರೆ ಬೇರೆ ಮೆಥಡ್ ಪ್ರೊಪೊಗೇಷನ್ ಇದೆ ಸರ್. ಈಗ ಸೀಡ್ಸ್ ಅಲ್ಲಿ ಮಾಡಬಹುದು, ಮತ್ತೆ ಬಲ್ಬ್ಸ್ ಅಥವಾ ಗೆಡ್ಡೆಯಿಂದ ಮಾಡಬಹುದು, ಮತ್ತೆ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿಯಿಂದ ಆ ಮೂರಲ್ಲಿ ಮಾಡ್ತಾರೆ. ಜಾಸ್ತಿ ಇದನ್ನ ಕಮರ್ಷಿಯಲ್ ಆಗಿ ಮಾಡುವಂತದ್ದು ಗೆಡ್ಡೆಯಿಂದ. ಒಂದು ಹೆಕ್ಟೇರ್ಗೆ ನಮಗೆ 1-2 ಲಕ್ಷದಷ್ಟು ಗೆಡ್ಡೆಗಳು ಬೇಕಾಗುತ್ತೆ ಸರ್. ಅಥವಾ ಟನ್ಸ್ ಅಲ್ಲಿ ಹೇಳೋದಾದ್ರೆ 8-9 ಟನ್ಸ್ ಒಂದ್ ಹೆಕ್ಟೇರ್ಗೆ ಬೇಕಾಗುತ್ತೆ. ಮತ್ತೆ ಇದನ್ನ ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ನಾವು ಬಲ್ಬ್ ನ ಸೈಜ್ ಮೇಲೆ ಪ್ಲಾಂಟಿಂಗ್ ಮಾಡ್ತೇವೆ ಸರ್. ಈಗ ಐಡಿಯಲ್ ಪ್ಲಾಂಟಿಂಗ್ ಸೈಜ್ ಅಂತ ಹೇಳಿದ್ರೆ 3-3.5 ಸೆಂಟಿಮೀಟರ್ ಡಯಾಮೀಟರ್ ಇರುವಂತಹ ಬಲ್ಬ್ ನ ನಾವು ತಗೊಂಡು ಪ್ಲಾಂಟಿಂಗ್ ಬಳಸ್ಕೊಳ್ಬೇಕಾಗುತ್ತೆ. ಈಗ ಅದಕ್ಕಿಂತ ದಪ್ಪ ಇರುವಂತಹ ಬಲ್ಬ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ನಾವ್ ಅದನ್ನ ಮೇಲಿಂದ ಕೆಳಗೆ ಕಟ್ ಮಾಡ್ಬೇಕಾಗುತ್ತೆ. ಅಡ್ಡ ಕಟ್ ಮಾಡಬಾರ್ದು ಸರ್, 4 ತುಂಡಾಗೋ ತರ ಮೇಲಿಂದ ಕೆಳಗಡೆ ಕಟ್ ಮಾಡ್ಬೇಕು. ಯಾಕೆ ಮೇಲಿಂದ ಕೆಳಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಈಚ್ ಪೀಸ್ ಇರುತ್ತೆ ತುಂಡಲ್ಲೂ ಸಹ, ಮೇಲಿದ್ದು ಪೋರ್ಷನ್ ಇರ್ಬೇಕು ಮತ್ತೆ ಕೆಳಗಿನ ಭಾಗನೂ ಇರ್ಬೇಕು. ಆತರ ಬರೋ ಹಂಗೆ ನಾವು ವರ್ಟಿಕಲ್ ಆಗಿ ಕಟ್ ಮಾಡ್ಬೇಕಾಗುತ್ತೆ. ಕಟ್ ಮಾಡಿರುವಂತಹ ಈ ತುಂಡನ್ನ ಅಥವಾ ಮಾಡದೇ ಇರುವಂತಹ ತುಂಡನ್ನ ಪ್ಲಾಂಟಿಂಗ್ ಮಾಡೋಕ್ಕಿಂತ ಮೊದಲು ನಾವು ಶಿಲೀಂಧ್ರ ನಾಶಕ ಜೊತೆ ಟ್ರೀಟ್ಮೆಂಟ್ ಮಾಡಿ ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ನೆನ್ಪಿಟ್ಕೊಬೇಕಂದ್ರೆ, ಇದರಲ್ಲಿ ಡಾರ್ಮೆನ್ಸಿ ಇರುತ್ತೆ ಅಥವಾ ಸ್ತುಪ್ತ ಸ್ಥಿತಿ ಅಂತ ಏನ್ ಹೇಳ್ತೀವಿ. ಡಾರ್ಮೆನ್ಸಿ ಇರೋದ್ರಿಂದ ಕೆಲವರಿಗೆ ತುಂಬಾ ಬೇಗ ಪ್ಲಾಂಟಿಂಗ್ ಮಾಡ್ಬೇಕಾಗಿರುತ್ತೆ, ಬಟ್ ತಂದಿರುವಂತಹ ಟ್ಯೂಬರ್ಸ್ ಗಿನ ಡಾರ್ಮೆನ್ಸಿ ಬ್ರೇಕ್ ಆಗಿರಲ್ಲ. ಅವಾಗ ಥಯೋ ಯೂರಿಯಾ ಅಂತ ಹೇಳಿ ಒಂದ್ ಕೆಮಿಕಲ್ ಇದೆ, ಅದನ್ನ 4% ಅಲ್ಲಿ 1 hour ಡಿಪ್ ಮಾಡಿಟ್ಟು ಆಮೇಲೆ ಪ್ಲಾಂಟಿಂಗ್ ಗೆ ಬಳಸ್ಕೊಳ್ಬೇಕು. ಅವಾಗ ನಮ್ಗೆ ಡಾರ್ಮೆನ್ಸಿ ಬ್ರೇಕ್ ಆಗುತ್ತೆ. ಜೊತೆಗೆ ಇದನ್ನ ಪ್ಲಾಂಟಿಂಗ್ ಮಾಡುವಾಗ 3 cm ಅಷ್ಟು ಆಳದಲ್ಲಿ ಅಷ್ಟೇ ನಾವು ಪ್ಲಾಂಟಿಂಗ್ ಮಾಡ್ಬೇಕು. ತೀರಾ ಆಳನು ಹೋಗ್ಬಾರ್ದು, ಮತ್ತೆ ಮೇಲೂ ಜಾಸ್ತಿ ಕಾಣಿಸ್ಬಾರ್ದು, ಬಟ್ ತುದಿ ಮಾತ್ರ ಮೇಲೆ ಕಾಣ್ತಾ ಇರ್ಬೇಕು ಸರ್. ಕ್ರೌನ್ ಪೋರ್ಷನ್ ಏನಿದೆ ಅದು ಹೊರಗಡೆ ಸ್ವಲ್ಪ ಕಾಣೋ ತರ ಇರ್ಬೇಕು. 3 cm ಡೆಪ್ತ್ ಅಲ್ಲಿ ಪ್ಲಾಂಟಿಂಗ್ ಮಾಡುದು. ಮತ್ ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಪ್ಲೇಸ್ ಮೇಲೂ ಅದು ಡೆನ್ಸಿಟಿ ಇರ್ಬೋದು, ಅಥವಾ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಏನಿದೆ ಅದು ಒಂದೊಂದ್ ಪ್ಲೇಸ್ ಮೇಲೆ, ಒಂದೊಂದ್ ಮಣ್ಣಿನ ಮೇಲೆ, ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬ್ಯಾಂಗ್ಳೂರ್ ಕಂಡೀಷನ್ ಆದ್ರೆ ಅದು ಐಡಿಯಲ್ ಕಂಡೀಷನ್, ವರ್ಷ ಪೂರ್ತಿ ನೆಡಬಹುದು. ಬಟ್ ಒಳ್ಳೆ ಸಮಯ ಅಂತ ಹೇಳಿದ್ರೆ ಏಪ್ರಿಲ್ ಮೇ ಅಲ್ಲಿ, ಆಗ ಒಳ್ಳೆ ಕ್ವಾಲಿಟಿ ಫ್ಲವರ್ಸ್ ಸಹ ಸಿಗುತ್ತೆ, ಆ ಟೈಮ್ ಅಲ್ಲಿ ಪ್ಲಾಂಟಿಂಗ್ ಮಾಡಬಹುದು. ಇನ್ನು ಸ್ಪೇಸಿಂಗ್ ಅಂತರ ಎಷ್ಟು ಕೊಡಬೇಕು ಅಂತ ಬಂದ್ರೆ, ಕರ್ನಾಟಕದ ಕಂಡೀಷನ್ ಅಲ್ಲಿ 30x22.5, 30x30 ಸಹ ಕೊಡಬಹುದು. ಇನ್ನು ಕೆಲವು ಕಡೆ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಕಡೆಲ್ಲ ಬೆಳೀತಾರೆ ಅಂತ ಹೇಳಿದಲ್ಲ ಸರ್, ಅಲ್ಲಿ ಕೆಲವರು 25x25 ಕೊಡ್ತಾರೆ ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ಲಿ ಸರ್ 1.5 ಅಡಿಯಿಂದ 1 ಅಡಿ. ಈಗ ಹೆಚ್ಚಾಗಿ ಏನು ಅಂದ್ರೆ 30x30, 1 ಅಡಿ ಅಂತ ಹೇಳಿ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಜಾಸ್ತಿ ಅದನ್ನ ಬಳಸ್ಕೊಳ್ತಾ ಆ ಅಂತರನ ಜಾಸ್ತಿ ಉಪಯೋಗಿಸ್ತಾರೆ. ಈ ತರ ಮಾಡಿ ನಾವು ಪ್ಲಾಂಟಿಂಗ್ ಮಾಡ್ಕೊಳ್ಬಹುದು. ಗಡ್ಡೆಗಳಿಂದನೂ ಬಹಳ ಕಡೆಗೆ ಈ ಒಂದು ಬೆಳೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಿದೆ. ಬೀಜಗಳಿಂದನೂ ಕ್ರಾಪ್ ಇಂಪ್ರೂವ್ಮೆಂಟ್ ಸರ್. ಸಿಂಗಲ್ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ ಆಗುತ್ತೆ, ಸೊ ಬೇರೆ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ ಆಗಲ್ಲ. ಸಿಂಗಲ್ ಟೈಪ್ಸ್ ಅಲ್ಲಿ ಸೀಡ್ ಸೆಟ್ ಆಗಿರೋದ್ನ ನಾವು ಬಳಸ್ಕೊಳ್ಬಹುದು. ಬಟ್ ಹೆಚ್ಚಾಗಿ ಇದನ್ನ ಬಳಸೋದು ಅಂತ ಹೇಳಿದ್ರೆ ಕ್ರಾಪ್ ಇಂಪ್ರೂವ್ಮೆಂಟ್ ಟೈಮ್ ಅಲ್ಲಿ. ಕಮರ್ಷಿಯಲ್ ಆಗಿ ನಾವು ಟ್ಯೂಬರ್ಸ್ ಗಳು ಅಥವಾ ಏನು ಗೆಡ್ಡೆನೆ ಬಳಸ್ಕೊಳ್ತೀವಿ. ಕೊಡಗಿನಲ್ಲಿ ಸುಗಂಧರಾಜ ಹೇಗೆ ಬೆಳೆಯಲಾಗ್ತಾ ಇದೆ, ನಮ್ಮ ನಾಗರಿಕರು ಪಟ್ಟಣಿಗರು ಅಥವಾ ಹಳ್ಳಿಗರು ಇದನ್ನ ಬೆಳೆಸ್ಕೊಂಡಿರೋ ಒಂದು ಹಿನ್ನೆಲೆಯನ್ನ ಅಥವಾ ಅಲ್ಲಿರೋ ಚಿತ್ರಣವನ್ನ ನೆನಪು ಮಾಡ್ಕೊಳ್ಳಿ. ಕೊಡಗು ಅಂತ ಬಂದಾಗ ನಾನ್ ನೋಡಿರೋ ತರ ಸ್ವಲ್ಪ ಕಮ್ಮಿನೇ ಇದೆ ಟ್ಯೂಬ್ ರೋಸ್ ಬೆಳೆದಿರೋದು. ಬೆಳ್ಕೊಳ್ಬಹುದು ಸರ್, ಬೆಳ್ಕೊಳ್ಬಹುದು, ಬಟ್ ತುಂಬಾ ಪ್ರಮಾಣ ಕಮ್ಮಿ ಇದೆ. ತೀರಾ ಮಳೆ ಬಿದ್ದು ಅಂತ ಇದಂದ್ರೆ ಆಗಲ್ಲ ಸರ್. ತೀರಾ ಯಾವಾಗ್ಲೂ ಮಳೆನೆ ಇರುತ್ತೆ, ಆತರ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ಯೂಬ್ ರೋಸ್ ನ ಬೆಳೆಯಕ್ಕೆ. ಬೇರೆ ಟೈಮ್ ಅಲ್ಲಿ ಈಗ ನಾವು ಇಲ್ಲಿ ಝೋನ್ಸ್ ಅಲ್ಲಿ ಏಪ್ರಿಲ್ ಮೇ ಇಂದ ಪ್ಲಾಂಟಿಂಗ್ ಮಾಡ್ತೀವಲ್ಲ ಸರ್, ಆ ಟೈಮ್ ಅಲ್ಲಿ ಆದ್ರೆ ಬೆಳ್ಕೊಳ್ಬಹುದು. ಬೆಳ್ಕೊಂಡದು 3 ತಿಂಗಳಿಗೆಲ್ಲ ಬರುತ್ತೆ ಕಮರ್ಷಿಯಲ್ ಆಗಿ ಬೆಳೆಯೋದಾದ್ರೆ. ಈಗ ಏಪ್ರಿಲ್ ಮೇಲೆ ನಾವು ಪ್ಲಾಂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ 3 ರಿಂದ 3.5 ತಿಂಗಳೊಳಗಡೆ ನಮ್ಗೆ ಕಟ್ ಫ್ಲವರ್ಸ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಒಂದ್ ಕ್ರಾಪ್ ನಾವು ಹಾಕೊಳ್ಬಹುದು. ವರ್ಷವಿಡೀ ಇದರ ಹೂ ಸಿಗ್ತಾರಂತ? ವರ್ಷವಿಡೀ ಸಿಗುತ್ತೆ, ನಾವು ಅದನ್ನ ನೋಡ್ಕೊಂಡ ಹಾಗೆ ವರ್ಷವಿಡೀ ಫ್ಲವರ್ ಸಿಗುತ್ತೆ. ಮತ್ತೆ ಐಎಚ್ಆರ್ ಇಂದ ಒಂದು ಹೊಸ ವೆರೈಟಿ ಸರ್ ರಿಲೀಸ್ ಮಾಡಿದ್ದಾರೆ, ಅರ್ಕ ನಿರಂತರ ಅಂತ. ಅದು ಸುಗಂಧ ದ್ರವ್ಯ ಎಕ್ಸ್ಟ್ರಾಕ್ಷನ್ ಗೆ ಜಾಸ್ತಿ ಬಳಸಲಾಗುವಂತ ವೆರೈಟಿ. ಥ್ರೂ ಔಟ್ ದ ಇಯರ್ ಅದರಲ್ಲಿ ಫ್ಲವರ್ ಇರುತ್ತೆ. ಅಂದ್ರೆ ವಾರ್ಷಿಕ ಬೆಳೆನ ಅಥವಾ 2-3 ವರ್ಷಗಳ ಕಾಲ ಇದು ಹೂ ಕೊಡ್ತಾ ಇರತ್ತ, ಹೇಗಂತೀರಿ? ಇದರಲ್ಲಿ ಸರ್ ಯೂಶಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದ್ಸಲ ಪ್ಲಾಂಟಿಂಗ್ ಆದ್ರೆ 3-4 ಸಲ ಇದನ್ನ ನಾವು ರಟೂನ್ ಕ್ರಾಪ್ ಅಥವಾ ಏನು ಕೂಳೆ ಬೆಳೆಯಾಗಿ ಬಳಸ್ಕೊಳ್ಬಹುದು. ಅಂದ್ರೆ ಎಷ್ಟು ಅವಧಿ ಇದೆ 3-4 ಕೂಳೆ ಅಂತಂದ್ರೆ? ಒಂದ್ಸಲ ಪ್ಲಾಂಟಿಂಗ್ ಮಾಡಿದ್ರೆ 3.5 ಮಂತ್ಸ್ ಗೆ ಒಂದು ಕ್ರಾಪ್ ಬರುತ್ತಲ್ಲ ಸರ್. ಅದಾದ್ಮೇಲೆ ನಾವು ಮತ್ತೆ ಹೂಗಳು ಮುಗ್ದ ನಂತರ ಕಾಂಡನ ಕತ್ತರಿಸಿ ಮತ್ತೆ ಇರಿಗೇಷನ್ ಮಾಡೋದು. ರೆಕಮೆಂಡೆಡ್ ಡೋಸ್ ಏನು 100, 50, 50. 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಇದ್ರ ಮಿಶ್ರಣನ ಮಾಡಿ ರೆಕಮೆಂಡೆಡ್ ಡೋಸ್ ಫರ್ಟಿಲೈಸರ್ಸ್ ನ ನಾವು ಕೊಡೋದ್ರಿಂದ ಕೂಳೆ ಬೆಳೆನ ಮತ್ತೆ ತಗೊಳ್ಬಹುದು. 3-4 ಸಲ ರಿಪೀಟೇಷನ್ ಮಾಡಬಹುದು ಸರ್. ಅದಾದ್ಮೇಲೆ ಮತ್ತೆ ಅಲ್ಲೇ ಬಿಟ್ಟರೆ ಹೊಸ ಗಿಡಗಳು ಬರ್ತವ ಅಥವಾ ಬೇರೆ ಜಾಗಕ್ಕೆ ಸರ್? ಹೊಸ ಗಿಡಗಳು ಬರುತ್ತೆ, ಬಟ್ ಏನಂದ್ರೆ ಅದರಲ್ಲಿ ಡಾರ್ಮೆನ್ಸ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಬರುತ್ತೆ ಅದು ಗಿಡ. ಓಹೋಹೋ. ಎಷ್ಟು ಏನು ಸಮಯದವರೆಗೆ ಅದರ ಒಂದು ಸುಪ್ತಾವಸ್ಥೆ ಇರುತ್ತೆ? 1 ತಿಂಗಳಿರುತ್ತೆ ಸರ್ ಅಷ್ಟೇ. ಹಾ, 1 ತಿಂಗಳಿರುತ್ತೆ. ನಾವು ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯೂರಿಂಗ್ ಅಂತ ಮಾಡ್ತಾರೆ. ಕ್ಯೂರಿಂಗ್ ಅಂತ ಮಾಡಿ ಸ್ಟೋರ್ ಮಾಡಿಟ್ಟಿರ್ತಾರೆ, ಸ್ಟೋರ್ ಮಾಡಿಟ್ಟು ನಂತರ ಅದನ್ನ ಬಳಸ್ಕೊಳ್ಬಹುದು. ಗೆಡ್ಡೆಗಳನ್ನ ಏನು ಅಗ್ದು ತೆಗೆದು, ಗಿಡ ಎಲ್ಲ ಮುಗ್ದ ನಂತರ, ಹೂವಿನ ಅವಧಿ ಮುಗ್ದ ನಂತರ ಗೆಡ್ಡೆಗಳನ್ನ ಅಗ್ದು ತೆಗೆದು ಅದನ್ನ ನಾವು ಒಂದು 3-4 ಡೇಸ್ ನೆರಳಲ್ಲೆಲ್ಲ ಇಟ್ಟು ಆಮೇಲೆ ಕ್ಯೂರಿಂಗ್ ಅಂತ ಮಾಡ್ತಾರೆ ಸರ್. ಬಿಸಿಲು ಕೊಡೋದು ಅಂತ ಹೇಳಿ 18 ಡಿಗ್ರಿ ಸೆಲ್ಸಿಯಸ್ ಏನಾದ್ರೂ ನಮಗೆ, ಈಗ ನಾರ್ಮಲ್ ಆಗಿ ನಮ್ಗೆ ಒಂದು 18 ಡಿಗ್ರಿ ಸೆಲ್ಸಿಯಸ್ 20 ಡಿಗ್ರಿ ಸೆಲ್ಸಿಯಸ್ ಸಿಗ್ತಾ ಇರುತ್ತೆ. ಆ ಟೆಂಪರೇಚರ್ ಸಿಕ್ತು ಅಂತ ಹೇಳಿದ್ರೆ ನಾವು 6 ವೀಕ್ ಅಷ್ಟು ಕ್ಯೂರಿಂಗ್ ಮಾಡ್ತೀವಿ. ಅದನ್ನ ಮಧ್ಯ ಮಧ್ಯದಲ್ಲಿ ನಾವು ಅದನ್ನ ಏನು ಅಲುಗಾಡಿಸ್ತಾ ಇರ್ಬೇಕು ಗೆಡ್ಡೆಗಳನ್ನ, ಹಂಗೆ ಬಿಟ್ರೆ ಕೊಳ್ತು ಹೋಗ್ಬಿಡುತ್ತೆ ಒಳಗಡೆ ಅಂತ ಹೇಳಿ ಅಲುಗಾಡಿಸ್ತಾ 6 ವೀಕ್ಸ್ ಇಟ್ಟು ನಂತರ ಅದನ್ನ ನಾವು ಬಳಕೆ ಮಾಡ್ಕೊಳ್ಬಹುದು. ವಾಣಿಜ್ಯವಾಗಿ ಅಲ್ಲದಿದ್ರು ಕೊಡಗಿನಲ್ಲಿ ಜನ ಇದನ್ನ ಮನೆ ಹತ್ತಿರ ಕುಂಡಗಳಲ್ಲಿ ಬೆಳ್ಕೊಳ್ಬಹುದು. ಕುಂಡಗಳಲ್ಲಿ ಬೆಳ್ಕೊಳ್ಬಹುದು. ಈಗ ನಾವು ಒಂದ್ಸಾರಿ ಹಾಕಿದ್ಮೇಲೆ ಅಲ್ಲೇ ಬಿಟ್ಟು ತೊಂದ್ರೆ ಇಲ್ಲ, ಮತ್ತೆ ಚಿಗುರ್ತಾ ಇರುತ್ತೆ? ತೊಂದ್ರೆ ಏನಿರಲ್ಲ. ಕಿತ್ತು ಬೇರೆ ಕಡೆಗೆ ಹಾಕೋ, ಕಮರ್ಷಿಯಲ್ ಆಗಿ ಬೆಳಿಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಿತ್ತು ತೆಗಿತಾರೆ, ಒಂದಿಷ್ಟು ಟೈಮ್ ಆಗಿ ಅದು ಕಮರ್ಷಿಯಲ್ ಕ್ರಾಪ್ ಕೊಡೋ ತನಕ ಇಟ್ಕೊಳ್ತಾರೆ. ಅದಾದ್ಮೇಲೆ ತೆಗಿತಾರೆ, ತೆಗೆದು ರೀಪ್ಲಾಂಟಿಂಗ್ ಮಾಡ್ತಾರೆ. ಮತ್ತೆ ತೆಗೆದು ನಾವು ಕ್ಯೂರಿಂಗ್ ಅಂತ ಮಾಡ್ತೀವಲ್ಲ ಸರ್, ಆ ಟೈಮ್ ಅಲ್ಲಿ ಏನಾಗುತ್ತೆ ಅದ್ರ ಗೆಡ್ಡೆದು ಬೆಳವಣಿಗೆ ಚೆನ್ನಾಗಿ ನೆಕ್ಸ್ಟ್ ಟೈಮ್ ನಾವು ಹಾಕಿದಾಗ ಅದರಲ್ಲಿ ಕ್ವಾಲಿಟಿ ಫ್ಲವರ್ಸ್ ಬರುತ್ತೆ. ಸೊ ಅದು ಒಂದು ಹಾಗೆ ಹಂಗಾಗಿ ಕ್ಯೂರಿಂಗ್ ಮಾಡ್ತಾರೆ. ಗೆಡ್ಡೆ ಹೊರಗೆ ತೆಗೆದು ಸ್ವಲ್ಪ ಅದನ್ನ ಇಟ್ಟು ಹೀಟ್ ಅಲ್ಲಿ ಕ್ಯೂರಿಂಗ್ ಮಾಡೋದು ಬೆಟರ್ ಅನ್ಸುತ್ತೆ ಕಮರ್ಷಿಯಲ್ ಆಗಿ ಬೆಳೆಯುವಂತವರು. ನಿಜ ನಿಜ ನಿಜ. ಸಗಣಿ ಗೊಬ್ಬರ ಚೆನ್ನಾಗಿ ಕೊಟ್ಕೊಂಡು ಮತ್ತೆ ಬೇರೆ ಉಪಚಾರ ಮಾಡ್ಕೊಂಡು ಹೋದ್ರೆ ಗಿಡಗಳು ಚೆನ್ನಾಗಿ ಇಳುವರಿಯನ್ನ ಕೊಡ್ತಾ ಹೂಗಳನ್ನು ನೀಡ್ತವೆ ಅಲ್ವಾ? ಬಹುಶಃ ಹೂಗಳಲ್ಲೇ ಅತಿ ಸುಗಂಧವಾಗಿರುವ ಒಂಥರ ಸುವಾಸನೆ ಆಗಿರುವ ಎಲ್ಲರಿಗೂ ಇಷ್ಟವಾಗುವ ಹೂವು ಅಂತ ಅನ್ಕೊಂಡು ನಾವು ಭಾವಿಸ್ಕೋಬಹುದು ಅಲ್ವಾ? ಕ್ಷಣ ಇಲ್ಲದಿದ್ರು ಒಂಥರ ತುತ್ತೂರಿ ತರ ಇರುತ್ತೆ, ಆದ್ರೆ ವಿಪರೀತವಾದ ಸುಗಂಧ ಒಂಥರ ಬಹಳ ಇಷ್ಟ ಆಗುತ್ತೆ. ಮನೇಲಿಟ್ಟರು ಅಷ್ಟೇ, ಎಲ್ಲಾದ್ರೂ ಸಭೆ ಸಮಾರಂಭಗಳ ಒಂದು ವೇದಿಕೆಯಲ್ಲಿ ಅಥವಾ ಒಂದು ಫೋಟೋಕ್ಕೆ ಹಾಕಿದ್ರೆ, ವ್ಯಕ್ತಿಗೆ ಹಾಕಿದ್ರೆ ಅದರ ಸುವಾಸನೆ ಹೇಳ್ತಿರೋದು. ಬೇರೆ ಹೂಗೆ ಇಷ್ಟೊಂದು ಜೇನುನೊಣಗಳು ಮುತ್ತಿಕ್ಕಿಲ್ಲ ಅಲ್ವಾ ನೋಡಿದಂಗೆ? ಈಗ ಗುಲಾಬಿ ಆಗ್ಲಿ, ಮಲ್ಲಿಗೆ, ಸಂಪಿಗೆ ಮತ್ತೆ ಇನ್ನು ಬೇರೆ ಬೇರೆ ಹೂಗಳು ಇದ್ದಾಗ ಜೇನುನೊಣಗಳು ಸ್ವಲ್ಪ ಬರ್ತವೆ, ಆದ್ರೆ ಸುಗಂಧರಾಜಕ್ಕೆ ಅಲ್ವಾ ಜಾಸ್ತಿ ಆದ್ಯತೆ ಕೊಡುತ್ತೆ. ಅಲ್ಲೇನು ಈಗ ಪರಾಗ ಅಥವಾ ಮಕರಂದ ಯಾವ್ದಕ್ಕೆ ಇಷ್ಟಪಟ್ಟು ಬರ್ತವೆ? ಮಕರಂದಕ್ಕೆ ಮತ್ತೆ ಪರಾಗ ಎರಡು ಯೂಶಲಿ ಎರಡನ್ನೂ ಕಲೆಕ್ಟ್ ಮಾಡುತ್ತೆ, ಬಟ್ ಮಕರಂದದಿಂದ ಜಾಸ್ತಿ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ, ಪರಾಗನು ಕಲೆಕ್ಟ್ ಮಾಡ್ಕೊಂಡೇ ಹೋಗುತ್ತೆ. ಗಡ್ಡೆಗಳಿಂದಲೂ ಇದನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಬೀಜನೂ ಆಗುತ್ತಲ್ವಾ? ಹಾ ಸರ್, ಬೀಜನೂ ಆಗುತ್ತೆ, ಸಿಂಗಲ್ ಟೈಪ್ಸ್ ಅಲ್ಲಿ ಬೀಜ ಆಗುತ್ತೆ. ಮತ್ತೆ ಟಿಶ್ಯೂ ಕಲ್ಚರ್ ಸಹ ಮಾಡ್ತಾರೆ ಸರ್, ಬಟ್ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು ಗಡ್ಡೆಗಳನ್ನೇ. ಸರಿನೇ ಸರಿನೇ. ಪೂಜೆಗೂ ಉಪಯೋಗಿಸ್ಕೊಳ್ತಾರೆ ಕೆಲವೊಬ್ರು ಅಲ್ವಾ? ಚೆನ್ನಾಗಿರುತ್ತೆ ಈ ಮಲ್ಲಿಗೆ ಹೂವುಕ್ಕಿಂತ ಒಂಥರ ಸುಗಂಧ ಇದರಲ್ಲಿ ಮುಂದು. ಹಾಗಾಗಿ ಹಿರಿಯರು ಇಷ್ಟಪಟ್ಟು ಹಾರ ಮಾಡ್ಕೊಳ್ಳೋದಿದೆ ಅಥವಾ ಒಂದು ಎರಡು ಹೂವನ್ನ ತಲೆಗೆ ಮುಡಿದ್ಕೊಂಡು ಹೋದ್ರೆ ಒಂಥರ ಸುವಾಸನೆ. ಸುವಾಸನೆ ಭರಿತವಾದ ಹೂವನ್ನ ಮಹಿಳೆಯರು ಮುಟ್ಕೊಂಡು ಹೋದ್ರೆ ಅಥವಾ ಹಾಕೊಂಡು ಹೋದ್ರೆ ಅದಕ್ಕೊಂದು ವಿಶೇಷವಾದ ಒಂದು ಆಕರ್ಷಣೆ, ಹಾಗೆ ಒಂಥರ ಇಷ್ಟ ಆಗ್ತದೆ ಅಲ್ವಾ? ನಿಜ. ಹಾಗೆ ಬಿಟ್ರು ಬೆಳೀತಾ ಇರತ್ತೆ, ತೆಗೆದು ಹಾಕಿದ್ರು ಅಭಿವೃದ್ಧಿ ಆಗ್ತಾ ಇರತ್ತೆ. ಕಮರ್ಷಿಯಲ್ ಆಗಿ ಮಾಡುವಾಗ ತೆಗೆದು ಹಾಕೋದು ಬೆಟರ್ ಸರ್, ಒಂದು 3-4 ಟೈಮ್ಸ್ ರಟೂನ್ ಕ್ರಾಪ್ ಕೂಳೆ ಬೆಳೆ ಆದ್ಮೇಲೆ ಒಂದ್ಸಲ ತೆಗೆದು ಕ್ಯೂರಿಂಗ್ ಮಾಡಿ ಆಮೇಲೆ ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಜೌಗು ಪ್ರದೇಶ ಅಷ್ಟು ಒಳ್ಳೇದಲ್ಲ ಅಲ್ವಾ? ಅಂದ್ರೆ ಪ್ರದೇಶ ಒಂದ್ ವೇಳೆ ಹುಳಿ ಇತ್ತು, ಕ್ಷಾರ ಆ ತರ ಇತ್ತು ಅಂತ ಹೇಳಿದ್ರು, ನಾವು ಮುಂಚೆ ಪ್ರೀ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಬೇಕಾದ್ರೆ ಬೆಳ್ಕೊಳ್ಬಹುದು. ನೆರಳಿದ್ರು ಅಷ್ಟು ಚೆನ್ನಾಗಿ ಬರಲ್ಲ ಇಲ್ಲ, ಸುಗಂಧ ರಾಜ್ಯಕ್ಕೆ ಸ್ವಲ್ಪ ಓಪನ್ ಸನ್ನಿ ಕ್ಲೈಮೇಟ್ ಆಗ್ಬೇಕು, ಬಿಸಿಲು ಪ್ರದೇಶ ಆಗ್ಬೇಕು, ಒಂದು 20-30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಸಿಗಂತ ಜಾಗ ಆಗ್ಬೇಕು. ಬಟ್ ಅದಕ್ಕಿಂತ ಜಾಸ್ತಿನೂ ಹೋಗಂಗಿಲ್ಲ ಸರ್, 40 ಏನಾದ್ರು ಅದಕ್ಕಿಂತ ಜಾಸ್ತಿ ಹೋಯ್ತು ಅಂತ ಹೇಳಿದ್ರೆ ಗಿಡದ ಬೆಳವಣಿಗೆ ಚೆನ್ನಾಗಿರಲ್ಲ, ಮತ್ತೆ ಫ್ಲವರ್ ಕ್ವಾಲಿಟಿನೂ ಸಹ ಚೆನ್ನಾಗಿರಲ್ಲ, ಮತ್ತೆ ಅದಕ್ಕೆ ಲೈಟ್ ಸಹ ಒಂದು 16 hours ಬೇಕಾಗುತ್ತೆ ಒನ್ ಡೇ ಅಲ್ಲಿ. ಅವಾಗ ಫ್ಲವರ್ ಕ್ವಾಲಿಟಿ ಮತ್ತೆ ಸ್ಟಾಕ್ ಲೈಟ್ ಚೆನ್ನಾಗಿ ಸಿಕ್ತು ಅಂತ ಹೇಳಿದ್ರೆ ಅದರ ಕಾಂಡದ ಲೆಂತ್ ಚೆನ್ನಾಗಿ ಬರುತ್ತೆ, ಮತ್ತೆ ಅರ್ಲಿ ಫ್ಲವರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಲೈಟ್ 16 hours ಸಿಗೋದು ಕಟ್ ಫ್ಲವರ್ಸ್ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಒಂದು ರೀತಿಲಿ ಬುಡದಿಂದ ಕಡ್ಡಿಯಂತೆ ಬೆಳೆಯುತ್ತೆ, ಅದರ ತುದಿಯಲ್ಲಿ ಹೂಗಳು ಮೂಡ್ತವೆ ಅಲ್ವಾ? ಅಕ್ಕಪಕ್ಕದಲ್ಲಿ ಬರೋದು ಕಡಿಮೆನೆ ಹೂಗಳು ಅಲ್ವಾ? ಹಾ ಸರ್, ಅಂದ್ರೆ ಕಡ್ಡಿಯ ತುದಿನು ಫುಲ್ ಸುತ್ತ ಈಗ ಆರ್ಕಿಡ್ಸ್ ಹೇಗಿರುತ್ತಲ್ಲ ಸರ್ ಆತರ ಕವರ್ ಆಗಿರುತ್ತೆ. ಹೌದು, ಎಲೆಗಳು ಒಂಥರ ಇಲ್ಲಿ ಭಿನ್ನ ಉದ್ಭುತವಾದ ಎಲೆಗಳು. ಒಟ್ಟು ಒಂದು ರೀತಿಯ ವಿಶೇಷವಾದ ಪುಷ್ಪ ಇದು. ಸ್ವಲ್ಪ ಮಳೆ ಕಡಿಮೆ ಬೀಳುವ ಕೊಡಗಿನ ಈ ಪ್ರದೇಶದಲ್ಲಿ, ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸುಗಂಧ ರಾಜವನ್ನು ಬೆಳ್ಕೊಂಡು ಅದರಿಂದನೂ ಆದಾಯವನ್ನು ಕಾಣಬಹುದು. ಬೇಡಿಕೆ ಚೆನ್ನಾಗಿದೆ, ಬೇಡಿಕೆ ಚೆನ್ನಾಗಿದೆ ಸರ್. ಇನ್ನು ಅದೇ ನಾನು ಹೇಳ್ದಂಗೆ ಕೆಲವರು ಎಸೆನ್ಶಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡುವಂತವರು ಆತರ ಬಿಡಿ ಫ್ಲವರ್ಸ್ ನ ಬೆಳ್ಕೊಳ್ಬಹುದು, ಇಲ್ಲ ಕಟ್ ಫ್ಲವರ್ಸ್ ಸಹ ಡಿಮ್ಯಾಂಡ್ ಇರೋದ್ರಿಂದ ಕಟ್ ಫ್ಲವರ್ ವೆರೈಟಿಗಳನ್ನ ಹಾಕೊಂಡು ಕಟ್ ಫ್ಲವರ್ಸ್ ಸಹ ಬೆಳ್ಕೊಬಹುದು. ನಿಜ ನಿಜ. ಖುಷಿ ಆಯ್ತು ಸುಗಂಧ ರಾಜದ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನ ತಾವು ನೀಡಿದ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ಸುಗಂಧ ರಾಜವನ್ನ ಬೆಳೆಯುವಾಗ ಏನೇನು ಗಮನಿಸಬೇಕು ನಮ್ಮ ರೈತ ಬಾಂಧವರು ಅಥವಾ ನಾಗರಿಕರು? ಇದರಲ್ಲಿ ಮೇಜರ್ ಆಗಿ ಬರುವಂತಹ ಕೀಟ ಅಂತ ಹೇಳಿದ್ರೆ ಥ್ರಿಪ್ಸ್, ಅದು ಸ್ವಲ್ಪ ಜಾಸ್ತಿ ಬಾಧೆ ಮಾಡುವಂತಹದ್ದು, ರಸ ಇರುವಂತಹ ಕೀಟ. ಈ ಥ್ರಿಪ್ಸ್ ಬಂದಾಗ ನಾವು 1.7 ml ಡೈಮಿಥೋಯೇಟ್ ಈ ಕೆಮಿಕಲ್ನ 1 liter ನೀರಲ್ಲಿ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಥ್ರಿಪ್ಸ್ ಬಾಧೆಯನ್ನ ಕಮ್ಮಿ ಮಾಡಬಹುದು. ಅದರ ಜೊತೆಗೆ ಸ್ಪೈಡರ್ ಮೈಟ್ಸ್ ಅಥವಾ ಜೇಡನುಸಿ ಅಂತ ಹೇಳ್ತೀವಿ ಅದು ಸಹ ಬರುತ್ತೆ, ಅದಕ್ಕೆ ನಾವು ವೆಜಿಟೇಬಲ್ ಸಲ್ಫರ್ 3 g/L ಸ್ಪ್ರೇ ಮಾಡೋದ್ರಿಂದ ಅದರ ನಿಯಂತ್ರಣ ಮಾಡಬಹುದು. ಇನ್ನೊಂದು ಬಾಧೆ ಮಾಡುವಂತಹ ಕೀಟ ಅಂತ ಹೇಳಿದ್ರೆ ರೂಟ್ ನಾಟ್ ನೆಮ್ಯಾಟೋಡ್ ಅಂತ ಬರುತ್ತೆ ಸರ್. ಇದು ಬಂದ್ರೆ ಏನಾಗುತ್ತೆ ಅಂದ್ರೆ ಗಿಡಗಳು ಗ್ರೋತ್ ತುಂಬಾ ಸ್ಟಂಟ್ ಆಗ್ಬಿಡುತ್ತೆ, ಸಣ್ಣ ಸಣ್ಣ ಎಲೆಗಳು ಬರುದು, ಹೂಗಳೆಲ್ಲ ಒಂಥರ ಕತ್ತಿ ತರ ಆಗ್ಬಿಡುದು, ಆಮೇಲೆ ಬೇರುಗಳು ಕೊಳ್ತು ಸತ್ತೋಗ್ಬಿಡುತ್ತೆ ಗಿಡ. ಇದು ಬಂದಾಗ ನಾವು ಜಾಸ್ತಿ ಏನು ಟ್ರೀಟ್ಮೆಂಟ್ ಅದರಿಂದ ಪರಿಹಾರ ಮಾಡೋದು ಕಷ್ಟ ಇದೆ. ಸೊ ಏನ್ ಮಾಡ್ಬೇಕಂದ್ರೆ ಕ್ರಾಪ್ ರೊಟೇಷನ್ ಮಾಡ್ಬೇಕಾಗುತ್ತೆ, ಬೇರೆ ಕ್ರಾಪ್ ಗಳನ್ನ ಹಾಕಿ ಮಧ್ಯದಲ್ಲಿ, ನಂತರ ನಾವು ಸುಗಂಧ ರಾಜನ ಒಂದು 2 years ಬಿಟ್ಟೆ ಬೆಳಿಬೇಕಾಗುತ್ತೆ. ತುಂಬಾ ಬಾಧೆ ಇದೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಲ್ಲಿ ತಿಮ್ಮೆಟ್ಟು 4-8 ಏನಿದೆ ಇದನ್ನ 20 kg ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಮಿಶ್ರಣ ಮಾಡಿ ಬಳಸ್ಕೊಳ್ಬಹುದು. ಇದು ರೂಟ್ ನಾಟ್ ನ ಮೆಥಡ್. ಮತ್ತೆ ಡಿಸೀಸ್ ರೋಗ ಅಂತ ಬಂದಾಗ ಬುಡಕೊಳೆ ರೋಗ ಬರುತ್ತೆ. ಬುಡಕೊಳೆ ರೋಗಕ್ಕೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ 3 g/L ಇದನ್ನ ಬುಡಕ್ಕೆ ಡ್ರೆಂಚ್ ಮಾಡೋದ್ರಿಂದ ಸ್ವಲ್ಪ ನಿಯಂತ್ರಣ ಮಾಡಬಹುದು. ಮತ್ತೆ ಮಣ್ಣನ್ನ ಏರ ಹಾಕಿ ಅಚ್ಚುಕಟ್ಟಾಗಿ ಕಳೆ ತೆಗೆದು ಅದಕ್ಕೆ ಕೊಟ್ಕೊಂಡು ತೇವ ಹೆಚ್ಚು ಆಗದಂತೆ ಅಥವಾ ಕಾಪಾಡುವಂತೆ ಗಮನಿಸಿಕೊಂಡು ಹದವಾಗಿ ನೀರ್ ಕೊಟ್ಕೊಂತ ಗೊಬ್ಬರ ಕೊಟ್ಕೊಂತ ಬೆಳೀತಾ ಇದ್ರೆ ಒಳ್ಳೆ ಹೂಗಳು ಬರ್ತವೆ. ಹೌದು, ಮಲ್ಚಿಂಗ್ ಅಂತ ಮಾಡ್ತಾರೆ ಆಪರೇಷನ್. ಮತ್ತೆ ಇವಾಗ ತಿಂಗಳಿಗೆ ಒಂದೊಂದ್ಸಲ ನಾವು ಕಳೆಗಳನ್ನ ತೆಗಿತಾ ಇರೋದು, ನೀರಿನ ವಾತಾವರಣ ನೋಡ್ಕೊಂಡು ನೀರನ್ನ ಕೊಡೋದು. ಈಗ ಬೇಸಿಗೆ ಎಲ್ಲ ಆದ್ರೆ ವಾರದಲ್ಲಿ ಒಂದ್ಸಲ, ಬೇರೆ ಟೈಮ್ ಅಲ್ಲಿ ವಾತಾವರಣ ನೋಡ್ಕೊಂಡು ವಾರಕ್ಕೆ 2 ಸಲನ. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗುತ್ತೆ, ಬೇರೆ ಟೈಮ್ ಅಲ್ಲಿ ನೀವು ವಾತಾವರಣ ನೋಡ್ಕೊಂಡು ಕೊಡೋದು, ಹಂಗೆಲ್ಲ ಮಾಡೋದ್ರಿಂದ ಉತ್ತಮ ಬೆಳೆನ ನಾವು ಬೆಳ್ಕೊಬಹುದು. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಸುಗಂಧರಾಜ ಈ ಪುಷ್ಪದ ಪರಿಚಯ ಮತ್ತು ಕೃಷಿ ಮತ್ತು ವಿಶೇಷತೆ ಈ ಕುರಿತಂತೆ ವಿಚಾರಗಳನ್ನು ಹಂಚಿಕೊಂಡವರು ಮಡಿಕೇರಿಯಲ್ಲಿರುವ ವಿಸ್ತರಣ ಶಿಕ್ಷಣ ಘಟಕದ ಜಿವಿ ವಿದ್ಯಾಶ್ರೀ ಅವರು. ರೈತ ಬಂಧವರೇ, ನಮ್ಮ ನಮ್ಮ ಪ್ರದೇಶಗಳಲ್ಲಿ ಏನೆಲ್ಲ ಪುಷ್ಪಗಳನ್ನು, ತರಕಾರಿಗಳನ್ನು, ಹಣ್ಣಿನ ಗಿಡಗಳನ್ನು ಹಾಗೆ ಔಷಧಿ ಗಿಡಗಳನ್ನು ಬೆಳ್ಕೊಳ್ಬಹುದು, ಅವುಗಳಿಂದ ಪ್ರಯೋಜನಗಳನ್ನು ಮಾಡ್ಕೊಳ್ಬಹುದು, ಪ್ರಯತ್ನ ಮಾಡ್ತಾ ಇರ್ರಿ, ಪ್ರಯೋಜನವನ್ನ ಕಾಣ್ತಾ ಇರ್ರಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 200006, ಎಸ್ಟಿಡಿ ಸಂಖ್ಯೆ 08272. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಈ ವರ್ಷದ ಜನವರಿ ಅಂತ್ಯದವರೆಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಸಕಲ ಸಚಿವರು ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ 8 ಹೊತ್ತಾರೆ 11 ಮಡಿಕೇರಿ ಪ್ಯಾಟನ ಜಿಲ್ಲಾ ಪಂಚಾಯಿತಿ ಸಭಾಭವನ ನಡೆದಂತೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾವು ತಿಳಿಸೋಣ. ಮೂಲ ನಿವಾಸಿ ಜನಾಂಗದ ಸಮಗ್ರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡದ ಜೇನು ಕುರುಂಬ ಜನಾಂಗದವಕ್ಕೆ ಜೇನು ಸಾಕಾಣಿಕೆ, ಜೇನು ಪೆಟ್ಟಿಗೆ ಮತ್ತು ಜೇನುಗೂಡುಗಳನ್ನು ಪುಕ್ಕಟೆಯಾಗಿ ವಿತರಿಸಿಕೆ ಅರ್ಹ ಫಲಾನುಭವಿಗಳಿಂದ ಅರ್ಜಿನ ಕರೆದಳು. ಅರ್ಜಿನ ಕಚೇರಿ ಸಮಯದಲ್ಲಿ ಯೋಜನಾ ಸಮನ್ವಯ ಅಧಿಕಾರಿಗಳ ಕಚೇರಿ, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಜಿಲ್ಲಾ ಪಂಚಾಯಿತಿ ಕೊಡಗು ಜಿಲ್ಲೆ ಇಲರೆ, 3 ತಾಲೂಕುಗಳ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಬರುವ ತಿಂಗಳ 12 ಸಲ್ಸಕ. ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಪದೆ ಮುದ್ರೆ ಶಿಬಿರ ನಾಳೆಯಿಂದ 15 ಸಿದ್ದಾಪುರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಿದೆ. ತಮ್ಮಲ್ಲಿ ಉಪಯೋಗಿಸುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನು ಹಾಜರುಪಡಿಸಿ ಸತ್ಯಪದೆ ಮುದ್ರೆ ಮಾಡಿಸಿಕೊಡುವಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಲು. ಕೊಡಗುಲಿ ಇಂದು 920 ಹೊಸ ಕೋವಿಡ್-19 ಪ್ರಕರಣ ಕಂಡುಬಂದಿತು. ಮಡಿಕೇರಿ ತಾಲೂಕಲ್ಲಿ 210, ಸೋಮರಪೇಟೆ ತಾಲೂಕಲ್ಲಿ 350, ವಿರಾಜಪೇಟೆ ತಾಲೂಕಲ್ಲಿ 360 ಪ್ರಕರಣಗಳು ಕಂಡುಬಂದಿತು. ಭಾರತೀಯ ಸೇನೆಯಲ್ಲಿ ಪ್ರಸ್ತುತ ಲೆಫ್ಟಿನೆಂಟ್ ಜನರಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಕೊಡಗನ ಕೋದಂಡ ಪಿ ಕಾರ್ಯಪ್ಪಾವು ಇದೀಗ ರಜಪೂತ್ ರೈಫಲ್ಸ್ ವಿಭಾಗದ ಮುಖ್ಯಸ್ಥರಾಗಿಯೂ ನೇಮಕಗೊಂಡಳು. ಶನಿವಾರ ಸಂತೆನ ಹಂಡ್ಲಿ ಫೀಡರ್ಗೆ ಒಳಪಡುವ ಬೆಳ್ಳಾರಳ್ಳಿ ಗ್ರಾಮದ ಹಂಡ್ಲಿ ಗ್ರಾಮದವರೆಗೆ ರಸ್ತೆ ಅಗಲ ಮಾಡುವ ಕೆಲಸ ಇರದ್ದ. ನಾಳೆ ಹೊತ್ತಾರೆ 6 ಗಂಟೆಯಿಂದ 8:30 ಗಂಟೆವರೆಗೆ ವಿದ್ಯುತ್ ಇರುತ್ತದೆ. ಆದ್ರಿಂದ ಆ ವ್ಯಾಪ್ತಿಗೆ ಒಳಪಡುವ ಹಂಡ್ಲಿ, ತಾಳೂರು, ಮಣಗಲಿ, ಸಂಪಿಗೆದಾಳು, ಕಿತ್ತೂರು ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜು ಇರುತ್ತದೆ ತಿಳಿ ಸೆಸ್ಕ್ ಪ್ರಕಟಣೆ ತಿಳಿಸಲು. ಜಿಲ್ಲಾ ಕೋವಿಡ್ ಆಸ್ಪತ್ರೆಯ ಡಯಾಲಿಸಿಸ್ ವಿಭಾಗಕ್ಕೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯ ಒದಗಿಸಿಕೊಡುವ ಬಗ್ಗೆ ಪರಿಶೀಲನೆ ಮಾಡಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ ಡಯಾಲಿಸಿಸ್ ವಿಭಾಗದ ದಿನದ 24 ಗಂಟೆನೂ ವಾರದ 7 ದಿನವೂ ಕೆಲಸ ಮಾಡಿದೆ. ರೋಗಿಗಳ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ರೋಗಿಗಳಿಗೆ ಆದ್ಯತೆ ಮೇರೆಗೆ ಗುಣಮಟ್ಟದಲ್ಲಿ ಸಂಪೂರ್ಣವಾಗಿ ಪುಕ್ಕಟ್ಟೆ ಸೌಲಭ್ಯಗಳನ್ನು ಕೊಟ್ಟು ಚಿಕಿತ್ಸೆಯನ್ನು ನೀಡಲಾದೆ ತಿಳಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನಿರ್ದೇಶಕರಾದ ಡಾ ಕಾರ್ಯಪ್ಪ ಮಾಹಿತಿ ನೀಡಿದರು. ಕೊಡಗು ವೃತ್ತದ ಮಡಿಕೇರಿ ಉಪವಿಭಾಗ ಸಂಪಾಜಿ ವಲಯದ ಸಸ್ಯಕ್ಷೇತ್ರಕ್ಕೆ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷರಾದ ಶಂತೆಂಡ ರವಿ ಕುಶಲಪ್ಪವು ಭೇಟಿ ನೀಡಿ ಪಶ್ಚಿಮಘಟ್ಟಗಳ ಕಾಡುಗಳಲ್ಲಿ ಬೆಳೆಸಿಕೆ ತಯಾರು ಮಾಡ್ತಾ ಇರುವ ವಿಶೇಷ ಸಸ್ಯಗಳ ಬಗ್ಗೆ ಮಾಹಿತಿ ಪಡೆದು ಸಸ್ಯಕ್ಷೇತ್ರದಿಂದ ಬೆಳೆಸ್ತಿರುವ ಬೇರೆ ಬೇರೆ ಜಾತಿನ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಬಗ್ಗೆ ಮಾಹಿತಿ ಪಡೆದು ಶಸ್ತ್ರಾಸ್ತ್ರಗಳನ್ನು ಉಳಿಸುವ ಬಗ್ಗೆಯೂ ಚರ್ಚಿಸಿದರು. ವೃತ್ತಿಪರ ಶಿಕ್ಷಣನ ಸುರುಣ ವರ್ಷದಲ್ಲಿ ಓದ್ತಾ ಇರುವ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯವೇತನಕ್ಕಾಗಿ ಅರ್ಜಿ ಹಾಕಿಕೆ ಇಂದು ಆಖರಿ ದಿನ ಆಗಿತ್ತು. ಆದರೆ 2021-22 ಸಾಲಿನ ಪ್ರವೇಶ ಪ್ರಕ್ರಿಯೆಗೆ ವಿಳಂಬ ಆದ ಕಾರಣ ಬರುವ ತಿಂಗಳ 28 ರವರೆಗೆ ಮುಂದೂಡಲಾಗಿದ್ದು ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಪಡ್ಕೊಳ್ಳುವಂಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟೀಯ ಸಹಾಯವಾಣಿ ಕೇಂದ್ರ ಶುರು ಮಾಡಲಾಗ್ತಾ ಇದ್ದು ಇದರಲ್ಲಿ ಹಿರಿಯ ನಾಗರಿಕರು ಅನುಭವಿಸುತ್ತಿರುವ ತೊಂದರೆಗಳಾದ ಒಂಟಿತನ, ಭಾವನಾತ್ಮಕ ಖಿನ್ನತೆ, ಪಿಂಚಣಿಗೆ ಸಂಬಂಧಪಟ್ಟ ಸಮಸ್ಯೆಗೆ, ಕೋವಿಡ್ಗೆ ಸಂಬಂಧಿಸಿದ ಮಾಹಿತಿ, ಯಾವುದೇ ತರಹದ ತೊಂದರೆಗಿದ್ದರೆ ಟಾಲ್ ಫ್ರೀ ಸಂಖ್ಯೆ 1-4-5-6-7 ಕರೆ ಮಾಡಿ ಪುಕ್ಕಟೆ ಸೇವೆ ಪಡ್ಕೊಳ್ಳುವಂಗೆ ಅಂಗವಿಕಲರ ಕಲ್ಯಾಣಾಧಿಕಾರಿಯು ಸಲಹೆ ನೀಡಿದರು. 2022-23 ಸಾಲಿಗೆ ಮಡಿಕೇರಿ ನಗರಸಭೆ ಆಯವ್ಯಯ ತಯಾರು ಮಾಡಿಕೆ ಮುಂಚಿನ ಆಗಿನೇ ಈ ಸಾಲಿನ ಆದಾಯ ಮತ್ತು ಅಭಿವೃದ್ದಿ ಬಗ್ಗೆ ಸರಿಯಾದ ಸಲಹೆ ಸೂಚನೆಗಳನ್ನು ಪಡೆಯಕ್ಕೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಎನ್ಜಿಒಗ ಮಾಜಿ ನಗರಸಭಾಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳ ಸಭೆ ನಾಳೆ 3:30 ಗಂಟೆಗೆ ನಗರಸಭಾಧ್ಯಕ್ಷರಾದ ಅನಿತಾ ಪೂಯವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ಯಾಟಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದ ತಿಳಿ ನಗರಸಭಾ ಪೌರಾಯುಕ್ತರು ತಿಳಿಸಿದರು. ನಾಳೆ ಗಣಕಯಂತ್ರ ಶಿಕ್ಷಣ ಪರೀಕ್ಷೆಗೆ ಮಡಿಕೇರಿ ಪ್ಯಾಟೆನ ಶ್ರೀನಿಕೇತನ ಶ್ರೀ ಸದ್ಗುರು ಕೈಗಾರಿಕಾ ಕೇಂದ್ರ ನಡೆದಿದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರ ಇಲ್ಲದೆ ಸುಗಮವಾಗಿ ಪರೀಕ್ಷೆ ನಡೆಸುವ ಪ್ರಯುಕ್ತ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿಯ ಪ್ರದೇಶನ ನಿರ್ಬಂಧಿತ ಪ್ರದೇಶದಲ್ಲಿ ಘೋಷಿಸಿಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಡಾ ಬಿ ಸಿ ಸತೀಶ್ ಆದೇಶ ಹೊರಡಿಸಿದರು. 2021-22 ಸಾಲಿನಲ್ಲಿ ಜೇನುಕುರುಬ ಮತ್ತು ಕೊರಗ ಸಮುದಾಯದ ಜನಾಂಗದ ಸಮಗ್ರ ಅಭಿವೃದ್ದಿ ಯೋಜನೆಯಡಿಲಿ ಕೃಷಿ ಉದ್ದೇಶಕ್ಕಾಗಿ ಡೀಸೆಲ್ ಮೋಟಾರ್ ಮತ್ತು ಪೈಪ್ಗಳ ಖರೀದಿಗೆ, ಹಾಗೆ ಕಾಫಿ ಭತ್ತ ಬೆಳೆತಿರುವ ಜಮೀನಿಗೆ ತಂತಿ ಬೇಲಿ ಹಾಕಿಕೆ, ಹಾಗೆ ಸ್ವಂತ ಉದ್ಯೋಗ ಕಾರ್ಯಕ್ರಮದಡಿಲಿ ಅಂಗಡಿ ವ್ಯಾಪಾರಕ್ಕೆ ಸರಕು ಸಾಗಾಣಿಕೆಗೆ ವಾಹನ ಖರೀದಿಗೆ, ಹಾಗೆ ಹಂದಿ ಕುರಿ ಸಾಕಾಣಿಕೆಗೆ ಸಹಾಯಧನ ನೀಡಿಕೆ ಪರಿಶಿಷ್ಟ ಪಂಗಡದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 12 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸಮಗ್ರ ಗಿರಿಜನ ಅಭಿವೃದ್ದಿ ಯೋಜನಾ ಸಮನ್ವಯ ಅಧಿಕಾರಿಯವರನ್ನು ಸಂಪರ್ಕಿಸಕು. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದ್ತಾ ಇರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗ್ತಾ ಇರುವ ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಖರಿ ದಿನ ಫೆಬ್ರವರಿ 28. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಪಡ್ಕಣಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ಸ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೈನ್ಸ್ ಸಿಟಿ ಸಂಪರ್ಕಿಸಿ 9243-00-2323. ನೋಡ್ರಿ, ಈ ಸಲ ಅಡಿಕೆ ಕಾಳು ಮೆಣಸು ಫಸಲು ತುಂಬಾ ಚೆನ್ನಾಗಿದೆ, ಆದ್ರೆ ಕೊಯ್ಲು ಮಾಡೋಕೆ ಮರಹತ್ವ ಅವರು ಸಿಗ್ತಾನೆ ಇಲ್ಲ, ಏನ್ ಮಾಡೋದು? ಹೌದು, ಆದ್ರೆ ಈಗ ಅಲ್ಯೂಮಿನಿಯಂ ಏಣಿ ಮತ್ತು ಫೈಬರ್ ಏಣಿಗಳು ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ಸಿಗುತ್ತೆ. ಅಲ್ಲದೆ ಅಲ್ಲಿ ಕಾಳು ಮೆಣಸು ಕೋಡು ಬೇರೆ ಬಿಡಿಸುವ ಯಂತ್ರ, ಅಡಿಕೆ ಸಾಗಿಸುವ ಗಾಡಿ, ಮದ್ದು ಸಿಂಪಡಿಸುವ ದೋಟಿ, ಸ್ಪ್ರೇಯರ್, ಇನ್ನು ಬೇರೆ ಬೇರೆ ಉಪಕರಣಗಳು ಕೂಡ ಸಿಗುತ್ತೆ. ಹೌದಾ? ಹಾಗಾದ್ರೆ ಅದನ್ನೇ ತಗೊಳ್ಳೋಣ ಅಲ್ವಾ? ಆದ್ರೆ ಹೇಗೆ? 9446-63404 ಈ ನಂಬರ್ಗೆ ಕರೆ ಮಾಡಿದ್ರೆ ಸಾಕು. ವಿವರಗಳಿಗೆ www.srkladders.com. ನರಿಯಂದಡ ಗ್ರಾಮ ಪಂಚಾಯತಿಯ 2020-21 ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಾಳೆ ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಚೈಯಣ್ಣಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಬಿದ್ದಂಡ ಎಂ ರಾಜೇಶ್ ಅವರ ಉಪಸ್ಥಿತಿಯಲ್ಲಿ ನೋಡಲ್ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ನರಿಯಂದಡ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಇದೇ ಫೆಬ್ರವರಿ 6 ಪಿಂಗಳಾಂಕ ವಿರಾಜಪೇಟೆ ಕೊಡೋ ಸಮಾಜತಿ ಏರ್ಪಾಡಾಯ್ತಿಂಜ ಬೊವಿರೇಂಡ ರಾಜಸುಬ್ಬಯ್ಯ ಪಿಂಜ ಗೊಂಬೆ ದಂಪತಿಯಡ ಮೋವ ನಿಶಾನ್ ಅಯ್ಯಪ್ಪ ಪಿಂಜ ಚೆರಿಯ ಪಂಡಾಡ್ ವೇಣುಗೋಪಾಲ ಪಿಂಜ ಪೊನ್ನಮ್ಮ ದಂಪತಿಯಡ ಮೋವ ಡಾಕ್ಟರ್ ವೈಶಾಲಿ ಇಂಗಡ ಮಂಗಲ ಕಾರ್ಯತ್ನ ಕೋವಿಡ್ ಕಾರಣ ತಂಜಿ ಮಿಂಜಕ ತೆರಕಿತ್ತು. ಏಪ್ರಿಲ್ 28 ವಿರಾಜಪೇಟೆ ಕೊಡೋ ಸಮಾಜದ ನಡೆತುವಕ್ಕೆ ತೀರ್ಮಾನ ಮಾಡಿತ್ತು. ಮನೆ ಕರ ಬೆಂದು ಚಂಗಾದಿಯ ಇದು ನರಂಜಿತ ಸಹಕಾರ ತರೋದು ಕಟ್ಟಿತ್ತು. ಚೆರಿಯ ಪಂಡ ಪಿಂಜ ಬೊವಿರೇಂಡ ಒಕ್ಕ ಕರ. ನಾನು ನನ್ನ 2-ವೀಲರ್ ನಲ್ಲಿ ಯಾವ ಕಡೆ ಸುತ್ತಾಡಕ್ಕೆ ಹೋದ್ರೂ ವಿಶೇಷವಾಗಿ ಎಲ್ಲರ ಗಮನ ನನ್ನ ಕಡೆಗೆ ಇರುತ್ತೆ. ಯಾಕಂದ್ರೆ ನನ್ನ ಜೊತೆ ಇದೆ ಹೋಂಡಾ ಹೈನೆಸ್ CB350RS. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪೂರ್ಣ ಪ್ರಮಾಣದ ಫೈನಾನ್ಸ್ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಖರೀದಿಗಾಗಿ ಬನ್ನಿ ಹೋಂಡಾ ಬಿಗ್ ವಿಂಗ್ ಮೈಸೂರು ಸೆಂಟ್ರಲ್ ಸರಸ್ವತಿಪುರಂ ಮೈಸೂರು. ಕಾಲ್ 7676855340. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಬಿರ್ನಾಣಿ ಕರಳಾನ ನೆಲ್ಲಿರ ರಾಜು ಚಿನ್ನಪ್ಪ ಅಂಗ ಇಂದು ಮರಣಪಟ್ಟಿತ್ತು. 99 ಬೈತ್ರ ನೆಲ್ಲಿರ ರಾಜು ಚಿನ್ನಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಅಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರ್ಚಿಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಜಿಲ್ಲಾಡಳಿತ ಪಿಂಜ ಸರ್ವೋದಯ ಸಮಿತಿ ರಾಧನೆಲು ಹುತಾತ್ಮ ನಾಳಿರ ಮಾರಿಪತ್ತು ಮಹಾತ್ಮ ಗಾಂಧೀಜಿರ ಚಿತಾಭಸ್ಮತರ ಮೆರವಣಿಗೆ ನೀನಂದು ಮಡಿಕೇರಿಯಲ್ಲಿ ನಡೆದತ್ತು. ಜಿಲ್ಲಾಡಳಿತ ಭವನತರ ಜಿಲ್ಲಾ ಖಜಾನೆಯಿಂದ ಮಹಾತ್ಮ ಗಾಂಧೀಜಿರ ಚಿತಾಭಸ್ಮತನ ಜಿಲ್ಲಾಡಳಿತ ಪಿಂಜ ಸರ್ವೋದಯ ಸಮಿತಿರ ಮುಂದಾಳತ್ವನತ್ತು ಪೊಲೀಸ್ ಬ್ಯಾಂಡೋಡೆ ಮಡಿಕೇರಿಯ ಮುಖ್ಯ ರಸ್ತೆರ ಮೂಲಕ ಮೆರವಣಿಗೆ ಕೊಂಡಪೋಯಿತು. ಗಾಂಧಿ ಪರಂಬುಲು ಉಳ್ಳು ಗಾಂಧಿ ಮಂಟಪತ್ತು ಬೆಚ್ಚಿತು. ಗಾಂಧೀಜಿರ ಮೂರ್ತಿಗೆ ಪೂ ಇಟ್ಟಿತು ಗೌರವ ಕಾಟಚಿ. ಕಾರ್ಯಕ್ರಮದ ಜಿಲ್ಲಾಡಳಿತತ್ರ ಅಧಿಕಾರಿಯ ಕೂಡ್ನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತು. ದಂಡ ಇರ್ತಿರುವತ್ತು 1 ದಂಡನೆ ಸಾಲಿರ ಜನವರಿ ಆಕೇರಿ ಕಥನೆರ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮತ್ರ ಜಿಲ್ಲಾ ಮಟ್ಟತ್ರ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಬಿಸಿ ನಾಗೇಶ್ ಐಂಡ ಕುರು ಕಾರಿಕೇಲು ಫೆಬ್ರವರಿ 8 ಪೊಲಕ 11 ನಗರತ್ರ ಜಿಲ್ಲಾ ಪಂಚಾಯತ್ ಸಭಾಬಡೆಯಲ್ಲಿ ನಡಪಂದು ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾವು ಅರಿಚಿಟಿತು. ಪೆರಿಯ ನಾಗರಿಕಂಗಡ ಸಬಲೀಕರಣದ ಉದ್ದೇಶ ಬಿಚ್ಚಂಡು ರಾಜ್ಯದ ರಾಷ್ಟೀಯ ಸಹಾಯವಾಣಿ ಕೇಂದ್ರತನ ಸ್ಥಾಪನೆ ಮಾಡಿತು. ನಾಗರಿಕಂಗ ಅನುಭವಿಸುತ್ತಂಡುಳ್ಳ ವೈಯಕ್ತಿಕ ಸಮಸ್ಯೆ ಕೂಡ್ನನಕ್ಕೆ ಕಾನೂನುಕ್ಕೆ ಸಂಬಂಧಪಟ್ಟಂತ ಸೇವೆ ಪಿನ್ ಅವಶ್ಯ ಮಾಹಿತಿನ ಪಡೆದವಕ್ಕೆ ಇರಾದೆ ಉಳ್ಳವು 14567 ಅನ್ನುವ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿತು. ಸಲಹೆಕಾರಡ ಪಿನ್ ಸಾಮಾಜಿಕ ಕಾರ್ಯಕರ್ತಂಗಡ ಬಣ್ಣೆ ಸೇವೆ ಪಡೆದವಲೊಂದು ಅಂಗವಿಕಲಂಗಡ ಕಲ್ಯಾಣಾಧಿಕಾರಿ ವಿಮಲಾ ಅರಿಚುಟಿತು. ಭಾರತೀಯ ಪಟ್ಟಾಳತ್ತು ಲೆಫ್ಟಿನೆಂಟ್ ಜನರಲ್ ಆಯಿತು ಕಾರ್ಯನೀಸಿಯಂಡುಳ್ಳೋ ಕೋದಂಡ ಕಾರ್ಯಪಾಯಿಂಗ ಈಕ ರಜಪೂತ್ ರೈಫಲ್ಸ್ರ ಮುಖ್ಯಸ್ಥಂಗಳಾಯಿತು ಅಧಿಕಾರ ವಹಿಸಿಯಂಡಿತು. ಇವು ಭಾರತೀಯ ಪಟ್ಟಾಳತ್ರ ಸಶಸ್ತ್ರ ವಿಭಾಗತ್ರ ಮುಖ್ಯಸ್ಥಂಗಳಾಯಿತು ಕಾರ್ಯನೀಸಿಯನುಂಡು. ಮೆಟ್ರಿಕ್ ಆಯಿತು ಬೋರೆ ಬೋರೆ ಕೋರ್ಸಲು ಪಡ್ಚಂಡುಳ್ಳೋ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಯಕ್ಕೆ ದಂಡ ಇರ್ತಿರುವತ್ತು 1 ದಂಡನೆ ಸಾಲರ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಪಿನ ವಿದ್ಯಾಸಿರಿ ಊಟ ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕೆ ಅರ್ಜಿ ಕಾಕಿ ತಿಂಜತ್ತು. ಇಕ್ಕ ಇಂಡ ಆಕಿರಿ ನಾಳಂಕೆನ ಫೆಬ್ರವರಿ 28 ಮೀನಕ ತೆರಕಿತಂದು ಬಯತುಳು ವರ್ಗತ್ರ ಕಲ್ಯಾಣ ಇಲಾಖೆರ ಜಿಲ್ಲಾಧಿಕಾರಿ ಅರಿಚುಟಿತು. ಕಾನೂನು ಮಾಪನ ಶಾಸ್ತ್ರ ಇಲಾಖೆ ರಾಧನೆಯಲ್ಲಿ ತಾತ್ಕಾಲಿಕ ಸತ್ಯಮಾಪನೆ ಮುದ್ರೆ ಶಿಬಿರ ನಾಳೆಂಜ 15 ಸಿದ್ದಾಪುರತ್ರ ಮಾರ್ಕೆಟ್ ರೋಡಲ್ಲಿ ನಡಪ. ತಂಗಡಲ್ಲಿ ಬಳಸಿಯಂಡುಳ್ಳು ಅಳತೆ ತೂಕ ಪಿನ ತೂಕತ್ರ ಸಾಧನತನ ಹಾಜರು ಪಡೆದಿತ್ತು. ಸತ್ಯಮಾಪನೆ ಮುದ್ರೆ ಮಾಡಿಸುಟ್ಟುವಕ್ಕೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕಂಗ ಅರಿಚಿಟಿತು. ಮೂಲ ನಿವಾಸಿ ಜನಾಂಗತ್ರ ಸಮಗ್ರ ಅಭಿವೃದ್ಧಿ ಯೋಜನೆ ರಡಿಲು ಪರಿಶಿಷ್ಟ ಪಂಗಡತ್ರ ಜೇನು ಕುರುಬ ಜನಾಂಗತ್ರ ಇಂಗಕ್ಕೆ ತೇನು ಚಾಕಣೆ ತೇನು ಪೊಟ್ಟಿ ಪಿನ ತೇನುಗೂಡಿನ ಬಾಣ್ಯ ಕೊಡಪಕ್ಕೆ ಫಲಾನುಭವಿಗಳುಂಡ ಅರ್ಜಿ ಕಾಕಿತು. ಅರ್ಜಿನ ಒತ್ತ ದಾಖಲೆಯೋಡೆ ಫೆಬ್ರವರಿ 12 ಉಳ್ಳದು ಎತ್ತು ಚುಡುವಂಡು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಅವು ಅರಿಚಿಟಿತು. ಕೊಡಗು ಜಿಲ್ಲೆರ ಮಡಿಕೇರಿ ತಾಲೂಕಲು 210, ಸೋಮರಪೇಟೆ ತಾಲೂಕಲು 350, ವಿರಾಜಪೇಟೆ ತಾಲೂಕಲು 360 ಒಟ್ಟು 920 ಪುದಿಯ ಕೋವಿಡ್ 19 ಪ್ರಕರಣ ದಾಖಲಾಯಿತು. ಇಕ್ಕ ಜಿಲ್ಲೆಯಲ್ಲಿ 494 ಸಕ್ರಿಯ ಪ್ರಕರಣ, ಪಿನ ಕಂಟೈನ್ಮೆಂಟ್ ವಲಯ 268 ಉಂಡು ಎಂದು ಜಿಲ್ಲಾಧಿಕಾರಿಯವು ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತ್ತು. ಇಲ್ಲಿಕ್ಕೆ ಬೈಟೇತರ ಸುದ್ದಿ ಸಮಾಚಾರ ತಂದಿತ್ತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲೋ.